ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:50. ನಮ್ಮ ಕಾರ್ಯಕ್ರಮ ಇದೀಗ ಕೃಷಿರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಸ್ತರಣಾ ಕಾರ್ಯಕ್ರಮಗಳನ್ನು ಕುರಿತು ಸಂವಾದವಿದೆ. ಇದರಲ್ಲಿ ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲ್ಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಜಿಎಸ್ ಯೋಗೀಶ್ ಮತ್ತು ಚಾಮರಾಜನಗರ ತಾಲ್ಲೂಕು ಅಂಕನಶೆಟ್ಟಿಪುರದ ಸೌಹಾರ್ದ ರೈತ ಉತ್ಪಾದಕ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಸುರೇಶ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಡಾಕ್ಟರ್ ಯೋಗೀಶ್ ಅವರೇ ನಮಸ್ಕಾರ. ನಮಸ್ಕಾರ. ಸುರೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಯೋಗೀಶ್ ಅವರೇ, ಕೃಷಿ ವಿಜ್ಞಾನ ಕೇಂದ್ರ ಅನೇಕ ಬಗೆಯ ವಿಸ್ತರಣಾ ಚಟುವಟಿಕೆಗಳನ್ನು ಮಾಡುತ್ತೆ, ಕೃಷಿ ತಾಂತ್ರಿಕತೆಗಳನ್ನು ರೈತರಿಗೆ ಪರಿಚಯ ಮಾಡುತ್ತೆ, ಕೃಷಿಕರಿಗೆ ತರಬೇತಿಯನ್ನು ನೀಡುತ್ತೆ, ಹೀಗೆ ಬಹುಮುಖವಾದ ಕೆಲಸವನ್ನು ಕೃಷಿ ವಿಜ್ಞಾನ ಕೇಂದ್ರ ಮಾಡುತ್ತೆ. ತಾವು ಈ ದಿವಸ ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರ ಹರದನಹಳ್ಳಿಯಲ್ಲಿ ಏನಿದೆಯಲ್ಲ, ಇದರ ಒಂದು ವಿಸ್ತರಣಾ ಚಟುವಟಿಕೆಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಅಗತ್ಯವಾಗಿ ಸರ್. ತಾವು ಮೊದಲೇ ತಿಳಿಸಿದ ಹಾಗೆ ಕೃಷಿ ವಿಜ್ಞಾನ ಕೇಂದ್ರ ಒಂದು ವಿಸ್ತರಣಾ ಸಂಸ್ಥೆ. ನಮ್ಮ ಕೃಷಿಯಲ್ಲಿ 3 ವಿಭಾಗಗಳಿವೆ. ಒಂದು ಕೃಷಿ ಶಿಕ್ಷಣ, ಮಹಾವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲಿ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮುಗಿಸಿದ ನಂತರ. 2ನೇ ವಿಭಾಗ ಸಂಶೋಧನೆ, ಹಲವಾರು ನೂತನ ಕೃಷಿ ತಾಂತ್ರಿಕತೆಗಳು, ತಳಿಗಳು, ಇದನ್ನು ಸಂಶೋಧಕರು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. 3ನೇದು ವಿಸ್ತರಣೆ. ಈ ಸಂಶೋಧನೆ ಮತ್ತು ಶಿಕ್ಷಣ ವಿಭಾಗದಲ್ಲಿ ಏನು ಹೊಸ ಹೊಸ ತಂತ್ರಜ್ಞಾನಗಳು, ತಾಂತ್ರಿಕತೆಗಳು ಬರುತ್ತೆ, ಇದನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕಾರ್ಯ ಚಟುವಟಿಕೆಗಳನ್ನು ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರದಂತೆ ಈ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಸನ್ನಿವೇಶ ಇದೆ. ಅದರಲ್ಲಿ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರದ ಧ್ಯೇಯೋದ್ದೇಶಗಳು ಅಥವಾ ಚಟುವಟಿಕೆಗಳು ಅಂತ ಬಂದಾಗ, ಮೊದಲನೇದಾಗಿ ಈ ಹಲವಾರು ಕೃಷಿ ತಂತ್ರಜ್ಞಾನಗಳು ಹೊರಬರುತ್ತೆ. ಸಂಶೋಧನೆಯಿಂದ ಆಗ್ಬೋದು, ಹಲವಾರು ಸಂಸ್ಥೆಗಳಿಂದ, ಅದು ರೈತರಿಂದನೂ ಕೂಡ ಕೆಲವು ತಂತ್ರಜ್ಞಾನಗಳು ಸಿಗುತ್ತೆ, ಅವರೇ ಸ್ಥಳೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ನಾವು ಸ್ಥಳ ನಿರ್ದಿಷ್ಟತೆಯನ್ನು ನೋಡಬೇಕಾಗುತ್ತೆ. ಸುಸ್ಥಿರವಾಗಿ ಭೂಬಳಕೆ ಮಾಡಲಿಕ್ಕೆ ಆ ಒಂದು ತಂತ್ರಜ್ಞಾನ ಈಗ ಎಲ್ಲೋ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿದ್ದು, ಅದು ಮಡಿಕೇರಿ ಜಿಲ್ಲೆಗೆ ಆಗುತ್ತಾ ಇಲ್ವೋ ಆ ತಂತ್ರಜ್ಞಾನ, ಅದರ ಒಂದು ಸ್ಥಳ ನಿರ್ದಿಷ್ಟತೆನ ಮತ್ತು ವ್ಯವಸ್ಥೆಗೆ ಸೂಕ್ತವಾದಂಥ ತಂತ್ರಜ್ಞಾನನ ನಾವು ಪರಿಶೀಲನೆಗೆ ಒಳಪಡಿಸಿ ಅದು ರೈತರ ಸಹಭಾಗಿತ್ವದಲ್ಲಿ ರೈತರ ತಾಕುಗಳಲ್ಲೇ ಆ ಒಂದು ಪರೀಕ್ಷೆಗಳನ್ನು, ಕ್ಷೇತ್ರ ಪರೀಕ್ಷೆಗಳನ್ನ ಮಾಡ್ತೀವಿ. ಉದಾಹರಣೆಗೆ ಒಂದು ತಳಿ ಈಗ ಗಂಗಾವತಿ ಸೋನಾ ಅಂತ ರಾಯಚೂರಿನಲ್ಲಿ ಅಭಿವೃದ್ಧಿಪಡಿಸಿದ್ರು, ಅದು ಆ ವಿಭಾಗಕ್ಕೆ ಅವರು ಅದನ್ನು ಮಾಡಿ ತಂತ್ರಜ್ಞಾನನ ರಿಲೀಸ್ ಮಾಡಿದರು. ಅದು ನಮ್ಮಲ್ಲೂ ಭತ್ತ ಬೆಳೆಯತಕ್ಕಂಥ ಕ್ಷೇತ್ರಗಳು ಇದೆ. ಸೊ ಹಾಗಾಗಿ ಅದರ ಸೂಕ್ತತೆಯನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ. ಈ ರೀತಿ ತಳಿ ಒಂದೇ ಅಲ್ಲ, ಹಲವಾರು ತಂತ್ರಜ್ಞಾನ ಇರುತ್ತೆ. ಸಸ್ಯ ಸಂರಕ್ಷಣೆ ಆಗ್ಬೋದು, ಸಸ್ಯ ಪೋಷಣೆ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ವಿಧ ವಿಧವಾದಂಥ ಹಲವಾರು ಸಂಘ ಸಂಸ್ಥೆಗಳು ಅಥವಾ ಸಂಶೋಧನಾ ಸಂಸ್ಥೆಗಳು ಅಭಿವೃದ್ಧಿಪಡಿಸಿರ್ತಕ್ಕಂಥ ಅಥವಾ ರೈತರೇ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಂತ್ರಜ್ಞಾನಗಳ ಸೂಕ್ತತೆಯನ್ನು, ಸ್ಥಳ ನಿರ್ದಿಷ್ಟತೆಯನ್ನು ನೋಡಲಿಕ್ಕೆ ನಾವು ಇದು ಒಂದು ಏನು ಈ ಒಂದು ತಂತ್ರಜ್ಞಾನ ಮರುಪರಿಶೀಲನೆ ಅಂತ ಕೈಗೊಳ್ತೀವಿ. ಇದು ರೈತರ ಸಹಭಾಗಿತ್ವದಲ್ಲಿ, ರೈತ ಕ್ಷೇತ್ರದಲ್ಲಿ ಇದು ಸಣ್ಣ ಮಟ್ಟದಲ್ಲಿರುತ್ತೆ, ಹೆಚ್ಚಿನ ರೈತರು ಇರೋದಿಲ್ಲ, ಆಯ್ದ ರೈತರು, ಅಲ್ಲಿ ಎಲ್ಲ ವ್ಯವಸ್ಥೆಗಳು ಇರಬೇಕಾಗುತ್ತೆ, ಒಂದು ಬೆಳೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯೂ ಇರಬೇಕಾಗುತ್ತೆ. ಹಾಗೆ ರೈತರು ಕೂಡ ಆಸಕ್ತಿಯುತರಾಗಿರಬೇಕಾಗುತ್ತೆ, ಅವರು ಸ್ವಲ್ಪ ಪ್ರಗತಿಪರ ರೈತರಾಗಿದೆ ಅಂಥವ್ರ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು. ಮೊದಲನೇದು ಇದು ತಂತ್ರಜ್ಞಾನ ಪರೀಕ್ಷೆಗಳು ಅಥವಾ ತಂತ್ರಜ್ಞಾನ ಮರುಪರಿಶೀಲನೆ ಅಂತ ಹೇಳ್ತೀವಿ. ನಂತರ ಬರ್ತಕ್ಕಂಥದ್ದು, ಆಗಲೇ ತಿಳಿಸಿದಾಗೆ ಹಲವಾರು ತಂತ್ರಜ್ಞಾನಗಳು ಅಭಿವೃದ್ಧಿ ಆಗಿವೆ ಕೃಷಿನಲ್ಲಿ. ಕೃಷಿ ಬೆಳೆಗಳ ನಿರ್ವಹಣೆ ಆಗ್ಬೋದು ಅಥವಾ ಜಾನುವಾರುಗಳು, ಪಶುಸಂಗೋಪನೆಯಲ್ಲಿ ಆಗ್ಬೋದು, ಮೀನುಗಾರಿಕೆಯಲ್ಲಿ ಆಗ್ಬೋದು, ಸಸ್ಯ ಪೋಷಣೆಯಲ್ಲಿ ಆಗ್ಬೋದು, ಸಸ್ಯ ಸಂರಕ್ಷಣೆಯಲ್ಲಿ ಆಗ್ಬೋದು, ಹಲವಾರು ಉತ್ತಮವಾದಂಥ ತಂತ್ರಜ್ಞಾನಗಳು ನಮ್ಮ ದೇಶಾದ್ಯಂತ ಹಲವಾರು ಸಂಸ್ಥೆಗಳು ಅಭಿವೃದ್ಧಿಪಡಿಸಿವೆ, ಕೃಷಿ ನಿರತ, ಕೃಷಿ ಸಂಶೋಧನೆ ನಿರತ ಸಂಸ್ಥೆಗಳು. ಸೊ ಆ ತಂತ್ರಜ್ಞಾನಗಳು ನಮಗೂ ಸೂಕ್ತವಾಗಿರ್ತವೆ, ಅದನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಪಡಿಸಬೇಕು. ರೈತರಿಗೆ ಆರ್ಥಿಕತೆ ಬರಬೇಕು, ಉತ್ಪಾದನೆ ಬರಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿ ಈ ಒಂದು ಬೆಳೆಗಳ ಮತ್ತು ವಿವಿಧ ಬೆಳೆಗಳ ಮತ್ತು ಉದ್ಯಮಗಳ ಉತ್ಪನ್ನ ಮಾಹಿತಿನ ಪಡೆದು ಉತ್ಪಾದನೆ ಆಗುತ್ತಲ್ಲ ಅದರ ಮಾಹಿತಿ ಪಡಲಿಕ್ಕೆ ಮತ್ತು ಉತ್ಪಾದನೆ ರೈತರಿಗೆ ಜಾಸ್ತಿ ಮಾಡಿ ಆರ್ಥಿಕತೆ ಮಾಡಲಿಕ್ಕೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಅಂತ ಮಾಡ್ತೀವಿ. ಇದು ಕ್ಷೇತ್ರ ಪ್ರಯೋಗಗಳಾದರೆ ಎರಡು ಮೂರು ರೈತರು ಅಥವಾ ಐದು ಜನ ಐದು ರೈತರಲ್ಲಿ ಮಾಡ್ತೀವಿ. ಇದು ಆಗಲ್ಲ, ಹತ್ತು ಮತ್ತು ಅದಕ್ಕಿಂತ ಮೇಲ್ಪಟ್ಟ ರೈತರಿಗೆ ಒಂದೇ ಗ್ರಾಮದಲ್ಲಿ ಆ ರೀತಿ ಆಯ್ಕೆ ಮಾಡಿಕೊಂಡು ಉತ್ತಮವಾಗಿರ್ತಂಥ ತಂತ್ರಜ್ಞಾನನ ಪ್ರಸರಣ ಮಾಡಲಿಕ್ಕೆ ರೈತರಲ್ಲಿ, ಮತ್ತು ಉತ್ತಮವಾದಂಥ ಒಂದು ಆದಾಯ ಗಳಿಸಲಿಕ್ಕೆ, ಅವರು ಉತ್ಪಾದನೆ ಮಾಡಿ ಗಳಿಸಲಿಕ್ಕೆ ಈ ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಳ್ತೀವಿ. ಉದಾಹರಣೆಗೆ ನಮಗೆ ಈ ವರ್ಷ ನಮ್ಮ ಒಂದು ಕೇಂದ್ರದಿಂದಲೇ ಉತ್ತಮವಾದಂಥ ಒಂದು ಅರಿಶಿನ ತಳಿ, ಸುಧಾರಿತ ಅರಿಶಿನ ತಳಿ ISR ಪ್ರತಿಭಾ ಅಂತ ಇದೆ, ಆ ತಳಿನ ನಾವು ಎಂಡಾರ್ಸ್ ಮಾಡಲಾಯಿತು ವಿಶ್ವವಿದ್ಯಾಲಯದಲ್ಲಿ 4-5 ವರ್ಷಗಳ ಸಂಶೋಧನೆ ನಂತರ. ಈಗ ಅದನ್ನು ಬಿಡುಗಡೆಗೊಳಿಸಲಾಗುತ್ತೆ, ರೈತರಿಗೋಸ್ಕರ ಬಿಡುಗಡೆ, ಅಧಿಕೃತವಾಗಿ ಬಿಡುಗಡೆಗೊಳಿಸಿ. ಇದನ್ನು ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಹಲವಾರು ರೈತರ ಕ್ಷೇತ್ರಗಳಲ್ಲಿ ಅವ್ರಿಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತಕ್ಕಂಥದ್ದು. ತದನಂತರ ನೀವು ಮೊದಲೇ ಹೇಳಿದಾಗ ಸಾಮರ್ಥ್ಯ ಬಲವರ್ಧನೆ ಕಾರ್ಯಕ್ರಮಗಳಡಿ ತರಬೇತಿಗಳು ಪ್ರಮುಖವಾದದ್ದು. ತರಬೇತಿಗಳು ಯಾರ್ಯಾರಿಗೆ ಕೊಡ್ತೀವಿ ಅನ್ನೋದು ಮುಖ್ಯ. ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣಾ ಸಂಸ್ಥೆ ಆಗಿರೋದ್ರಿಂದ ಈ ಕೃಷಿಯಲ್ಲಿ ತೊಡಗಿರ್ತಕ್ಕಂಥವ್ರು ಪ್ರಮುಖವಾಗಿ ರೈತರು. ಅದರಲ್ಲೂ ರೈತರ ವರ್ಗಗಳಿವೆ, ಯುವ ರೈತರಾಗ್ಬೋದು ಅಥವಾ ತೋಟಗಾರಿಕಾ ಉತ್ಪಾದಕರಾಗ್ಬೋದು, ಹೊಲ ಗದ್ದೆ ಬೆಳೆಗಳ ರೈತರು ಬೆಳೀತಕ್ಕಂಥ ರೈತರಾಗ್ಬೋದು. ಈ ರೀತಿಯಾಗಿ ಅವ್ರಿಗೆ ನಾವು ಒಂದು ನಿರ್ದಿಷ್ಟವಾದಂಥ ಒಂದು ಕ್ಯಾಲೆಂಡರ್ನ ತಯಾರಿಸಿ ಅವ್ರಿಗೆ ತರಬೇತಿಗಳನ್ನ ಪ್ಲ್ಯಾನ್ ಮಾಡಿ ತರಬೇತಿಗಳನ್ನ ಕೊಡ್ತೀವಿ. ರೈತರಿಗೆ ಕೃಷಿ ಉತ್ಪಾದನೆ ಮತ್ತು ಕೃಷಿ ಬೆಳೆ ನಿರ್ವಹಣೆ ಮತ್ತು ಪಶು ಸಂಗೋಪನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ವಿಸ್ತರಣಾ ಕಾರ್ಯಕರ್ತರು ಅಂತ ಹೇಳ್ತೀವಿ. ವಿಸ್ತರಣಾ ಕಾರ್ಯಕರ್ತರು ಅಂತಂದರೆ ಯಾರು ಗ್ರೌಂಡ್ ಲೆವೆಲಲ್ಲಿ ರೈತರೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಅಭಿವೃದ್ಧಿ ಇಲಾಖೆಗಳು, ಅದರಲ್ಲೂ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಕೃಷಿ ಇಲಾಖೆ. ಕೃಷಿ ಇಲಾಖೆಯಲ್ಲಿ ಹಲವಾರು ವಿಸ್ತರಣಾ ಕಾರ್ಯಕ್ರಮಗಳಿರ್ತವೆ, ಅವ್ರಿಗೂ ವರ್ಷ ವರ್ಷ ಕಾಲಾನುಸಾರ ಹಲವಾರು ತಂತ್ರಜ್ಞಾನಗಳು ಅಥವಾ ಕೃಷಿಯಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ, ಉತ್ತಮವಾದಂಥ ತಂತ್ರಜ್ಞಾನಗಳು ಬರ್ತಾ ಇರ್ತದೆ. ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಬೇಕಾಗುತ್ತೆ. ಸುರೇಶ್ ಅವರೇ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ. ನಾನು ಸೌಹಾರ್ದ ರೈತರ ಉತ್ಪಾದಕ ಕಂಪನಿ ಅಂಕಣ ಸಿಟಿಪುರ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ನಾನು CEO ಆಗಿ ಕೆಲಸ ಮಾಡ್ತಿದ್ದೀನಿ. ನಿಮಗೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಬಂಧ ಹೇಗೆ? ಸರ್, ಇದು ಸುಮಾರು ಹಲವಾರು ವರ್ಷಗಳಿಂದ ಕೃಷಿ KVKಗೆ ಮತ್ತೆ ನಮ್ಮ FPO ಸಾಕಷ್ಟು ಸಂಬಂಧ ಇದೆ. ಹೇಗೆ ಅಂತಂದ್ರೆ, ಈಗ ಸಾಕಷ್ಟು ತಾಂತ್ರಿಕ ಮಾಹಿತಿಗಳನ್ನು ನಾವು ನೇರವಾಗಿ KVKದಲ್ಲೇ ಪಡೆಯತಕ್ಕಂಥದ್ದು. ಯಾಕಂದ್ರೆ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ರೈತರು ಮತ್ತು ನಾವು ಮಾತ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಆದರೆ ತಾಂತ್ರಿಕ ಮಾಹಿತಿ ಅಂದರೆ ಸಾಕಷ್ಟು ಮಾಹಿತಿ ನಮಗೆ KVKದಲ್ಲೇ ಸಿಗ್ತಕ್ಕಂಥದ್ದು. ಹಾಗೆ ಬರ್ತಕ್ಕಂಥ ಹೊಸ ಹೊಸ ಆವಿಷ್ಕಾರಗಳಾಗಿರ್ಬೋದು, ನೂತನವಾದಂಥ ಬೆಳೆಗಳಾಗಿರ್ಬೋದು, ಅದರ ಪ್ರತ್ಯಕ್ಷತೆ ಮಾಡಲಿಕ್ಕೆ ಅಥವಾ ಅದನ್ನು ಸರಿಯಾಗಿ ರೈತರುಗಳಿಗೆ ಅನುಷ್ಠಾನ ಮಾಡಿಕೊಡಲಿಕ್ಕೆ ತರಬೇತಿ ಆಗ್ಬೋದು ಅಥವಾ ಬೇರೆ ಬೇರೆ ರೀತಿಯಂಥ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ KVK ನಮಗೆ ಸಾಕಷ್ಟು ಮಾಹಿತಿಯನ್ನು, ತಾಂತ್ರಿಕ ಮಾಹಿತಿಯನ್ನು ಆಗಾಗ ಕೊಡ್ತಾ ಇರೋದ್ರಿಂದ ನಮಗೆ ಸಾಕಷ್ಟು. ನಿಮ್ಮ ಕಂಪನಿಯ ರಚನೆಯಲ್ಲೇನಾದರೂ KVK ಇನ್ವಾಲ್ವ್ ಆಗಿತ್ತಾ? ಕಂಪನಿ ರಚನೆಯಲ್ಲಿ ಅಂತಂದರೆ ನಮಗೆ ಮೈರಡ ಡೇವಿನ್ಸನ್ ತರಬೇತಿ ಕೇಂದ್ರ, ಅದು ನಮಗೆ ಸ್ಪೈಸ್ ಬೋರ್ಡ್ ಇದೆ ಹುಬ್ಬಳ್ಳಿ ಸರ್, ಅಲ್ಲಿ 2016-17 ನಮಗೆ ಈ ಕಾರ್ಯಕ್ರಮವನ್ನು, ಅಂದರೆ ಅರಿಶಿನಕ್ಕೆ ಸಂಬಂಧಪಟ್ಟಂತೆ ಕಂಪನಿಯನ್ನು ಮಾಡಬೇಕು ಅಂಥೇಳಿ ಆ ಒಂದು ಕಾರ್ಯಕ್ರಮದಲ್ಲಿಂದ ಕೊಟ್ಟರು. ಅದು ನೇರವಾಗಿ ಮರಡ ಸಂಸ್ಥೆಗೆ ಬಂತು. ಮರಡ ಸಂಸ್ಥೆಯಿಂದ ನಾವು ಇದನ್ನು ಹೊಸದಾಗಿ ನಮ್ಮ ರಚನೆಯನ್ನು ಮಾಡಲಿಕ್ಕೆ ನಮ್ಮ ಈ ಭಾಗವನ್ನು ಆಯ್ಕೆ ಮಾಡಿಕೊಂಡ್ವಿ. ಯಾಕೆ ಅಂತಂದರೆ ಈ ಭಾಗದಲ್ಲಿ ಅರಿಶಿನ ಬೆಳೀತಕ್ಕಂಥ ರೈತರು ಸಾಕಷ್ಟು ಇರೋದ್ರಿಂದ ಈ ಭಾಗವನ್ನೇ ನಾವು ಆಯ್ಕೆ ಮಾಡಿಕೊಂಡ್ವಿ. ಯಾಕಂದ್ರೆ ಚಾಮರಾಜ ತಾಲೂಕಿನಲ್ಲಿ ಚಂದಕೋಳಿ ಹೋಬಳಿ ಮತ್ತು ಕಸಬ ಇರ್ಬೋದು ಮತ್ತು ಅರ್ಧಡಿ ಹೋಬಳಿ ಆಗಿರ್ಬೋದು, ಈ ಭಾಗದಲ್ಲಿ ಹೆಚ್ಚಿನ ಅರಿಶಿನವನ್ನು ಬೆಳೀತಾ ಇದ್ದಾರೆ. 1,000 ಜನ ರೈತರಿಗಿಂತ ಹೆಚ್ಚು ಸಿಗ್ತಾರೆ ಅಂತೇಳಿ ನಮಗೆ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ತಿಳಿಸಿದ್ರಿಂದಾಗಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಅನುಷ್ಠಾನವನ್ನು ಮಾಡಿದ್ದೇವೆ. ಹೇಳಿ ಸರ್, ನಿಮ್ಮ ಕಂಪನಿ ಬಗ್ಗೆ. ನಮ್ಮ ಕಂಪನಿ ಈಗಾಗಲೇ 2018 ಸ್ಥಾಪನೆ ಸರ್. ಇದು ನಮಗೆ ನಮ್ಮ ಈ ಭಾಗದಲ್ಲಿ ಎರಡು ಹೋಬಳಿಗಳಲ್ಲಿ, ಚಂದಕೋಡಿ ಮತ್ತು ಅರದನಹಳ್ಳಿ ಹೋಬಳಿಗಳಲ್ಲಿ, ಹೆಚ್ಚು ಕಮ್ಮಿ 25 ಗ್ರಾಮಗಳನ್ನ ಒಳಗೊಂಡಂಥ 4 ಗ್ರಾಮ ಪಂಚಾಯತಿಗಳನ್ನ ಒಳಗೊಂಡಂಥ 64 FIG ಅಂತ ಹೇಳ್ತೀವಿ, ರೈತ ಆಸಕ್ತ ಗುಂಪು ಅಂತ. ಆ ರೈತ ಆಸಕ್ತಿ ಗುಂಪುಗಳನ್ನ ರಚನೆ ಮಾಡಿ ನಾವು 1,000 ಜನ ರೈತರನ್ನ ಷೇರುದಾರನಾಗಿ ನಾವು ಇಲ್ಲಿ ಸೇರಿಸಿದ್ದೀವಿ. 1,000 ಜನ ರೈತರು ಕೂಡ 1,000 ರೂಪಾಯಿನ ಷೇರ್ ಅಮೌಂಟನ್ನು ನಮಗೆ ಕಟ್ಟಿದ್ದಾರೆ. ಆ ಅಮೌಂಟನ್ನು ನಾವು ಇಟ್ಕೊಂಡು ಸಂಬಂಧಪಟ್ಟಂತೆ ಈ ಕಂಪನಿಯನ್ನು ರಚನೆ ಮಾಡಿದ್ದೀವಿ. ಇದು ನಮಗೆ 1,000 ಜನ ರೈತರನ್ನ ನಾವು ಸೇರಿಸಿದ್ದಕ್ಕೆ ನಮಗೆ SFSC ಡೆಲ್ಲಿಯಿಂದ ನಮಗೆ ಒಂದು ಈಕ್ವಿಟಿ ಗ್ರ್ಯಾಂಟ್ ಅಂತೇಳಿ ಅದನ್ನು ನಮಗೆ ನೇರವಾಗಿ 10 ಲಕ್ಷವನ್ನು ಕೊಟ್ಟಿದ್ದಾರೆ. ರೈತರು ಎಷ್ಟು 1,000 ರೂಪಾಯಿ ಕಟ್ಟಿದ್ದಾರೆ ಅದಕ್ಕೆ 1,000 ರೂಪಾಯಿ ಮ್ಯಾಚಿಂಗ್ ಗ್ರ್ಯಾಂಟ್ ಥರ ಅದನ್ನು ನಮಗೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಸ್ಪೈಸ್ ಬೋರ್ಡ್ ಈಗಾಗಲೇ ನಮಗೆ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರೇ ರೂವಾರಿಗಳು. ಹಾಗಾಗಿ ಆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಕ್ಕೆ ದುಡಿಯುವ ಬಂಡವಾಳ ಅಂತೇಳಿ, ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ದುಡಿಯುವ ಬಂಡವಾಳವಾಗಿ ನಮಗೆ 15 ಲಕ್ಷವನ್ನು ಅವರು ತಲುಪಿಸಿದ್ದಾರೆ ಸ್ಪೈಸ್ ಬೋರ್ಡ್. ಸ್ಪೈಸ್ ಬೋರ್ಡ್ನಿಂದ ಜೊತೆಗೆ SFSC ಕಡೆಯಿಂದ 3 ವರ್ಷಗಳಿಗೆ ನಮಗೆ ನಿರ್ವಹಣಾ ವೆಚ್ಚ, ಅಂದರೆ ನಮ್ಮ ಸಂಸ್ಥೆ ಕಂಪನಿಯನ್ನು ನಡೆಸಲಿಕ್ಕೆ ನಿರ್ವಹಣಾ ವೆಚ್ಚವಾಗಿ 16 ಲಕ್ಷವನ್ನು 3 ಲಕ್ಷದವರೆಗೆ ನಮಗೆ ಅದನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ ಒಟ್ಟು 51 ಲಕ್ಷ ರೈತರದ 10 ಲಕ್ಷ ನಾವು ಮಾಡಿದ್ದಕ್ಕೆ ಹೊರಡೆಯಿಂದ ಹೆಚ್ಚು ಕಮ್ಮಿ 1,40 ಲಕ್ಷವನ್ನು ನಾವು ಮೊಬಿಲೈಸ್ ಮಾಡಿ ಈ ಕಂಪನಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಏನೇನು ಚಟುವಟಿಕೆಗಳು ನಡೆಸ್ತಾ ಇದ್ದೀರಿ ಸರ್? ಈಗಾಗಲೇ ನಮಗೆ ಸಂಬಂಧಪಟ್ಟಂತೆ ರೈತರಿಗೆ ಬೇಕಾದಂಥದ್ದು ಕೃಷಿ ಪರಿಕರಗಳು, ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ, ಔಷಧಿ ಇರ್ಬೋದು, ಜೊತೆಗೆ ರೈತರು ಬೆಳೆದಂಥ ಪದಾರ್ಥಗಳನ್ನು ನೇರವಾಗಿ ಮಾರುಕಟ್ಟೆಗೆ ತರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈ ಕಂಪನಿ ಮುಖಾಂತರ ಮಾಡ್ತಾಯಿದ್ದೀವಿ. ಯಾಕಂದರೆ ಆದಷ್ಟು ಮಧ್ಯವರ್ತಿಗಳು ಮತ್ತು ಬೇರೆ ಬೇರೆ ಕೆಲವರ ವಿಚಾರ ಬಯ್ಯರ್ಸ್ಗಳು ಬರ್ತಾರೆ, ಖರೀದಿದಾರರು ಬಂದು ನೇರವಾಗಿ ಅದನ್ನು ಖರೀದಿ ಮಾಡ್ತಕ್ಕಂಥದ್ದಿದ್ದಾರೆ. ಆದರೆ ಉತ್ತಮವಂಥ ಬೆಲೆಗೆ ರೈತರು ಖರೀದಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಆಗ್ತದೆ. ಯಾಕೆ ಅಂತಂದರೆ ಸಾಕಷ್ಟು ಬೆಳೆಗಳಿಗೆ ಉತ್ತಮವಂಥ ಬೆಲೆಗಳು ಸಿಕ್ಕದೇ ಇರತಕ್ಕಂಥದ್ದು ಕೂಡ ರೈತರಿಗೆ ಸ್ವಲ್ಪ. ಏನೇನು ಸೇವೆಗಳನ್ನು ಒದಗಿಸ್ತಾ ಇದ್ದೀರಿ? ಸರಿ, ಅಷ್ಟು ಬಂಡವಾಳ ಬಂದಿದೆಯಲ್ಲ, ಏನೇನು ಹಾಕ್ಕೊಂಡಿದ್ದೀರಿ? ಏನಾದರೂ ಅರಿಶಿನ ಪುಡಿ ಮಾಡುವಂತ ಯಂತ್ರ ಹಾಕಿದೆ ಸರ್? ನೆಕ್ಸ್ಟು ನಾವು ಅದನ್ನ ಮಾಡ್ಲಿಕ್ಕೆ ಪ್ಲಾನ್ ಇದೆ. ಅರಿಶಿನ ನೇರ ಖರೀದಿ ಮಾಡಿಕೊಂಡು ಅದನ್ನ ನಾವು ಸ್ಲೈಸ್ ಮಾಡಿಬಿಟ್ಟು ಅದನ್ನ ಪೌಡರ್ ಮಾಡಿ ಪ್ಯಾಕಿಂಗ್ ಮಾಡಿ ಬ್ರ್ಯಾಂಡ್ ಮಾಡಬೇಕು ಅಂತ ಪ್ಲಾನ್ ಇದೆ. ಆದರೆ ಈಗ ಇತ್ತೀಚಿನ ದಿನಗಳು ನಾವೇನು ಮಾಡ್ತೀವಿ ಅಂದರೆ ನೇರವಾಗಿ ಅರಿಶಿನವನ್ನು ಬಿತ್ತನೆ ಅರಿಶಿನವನ್ನು ಖರೀದಿ ಮಾಡ್ತಾ ಇದ್ದೀವಿ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತ ಈಗ ಸರ್ ಹೇಳಿದ ರೀತಿ ಪ್ರತಿಭಾ ಅರಿಶಿನ ASR ಪ್ರತಿಭಾ ಅರಿಶಿನ ತುಂಬ ಉತ್ತಮವಂಥ ಬೆಳೆ, ರೋಗ ಮತ್ತು ಕೀಟ ಬಾಧೆಗಳು ಕೂಡ ತುಂಬ ಕಮ್ಮಿ ಇದೆ, ಯಥೇಚ್ಛವಾಗಿ ಚೆನ್ನಾಗಿ ಬೆಳೀತದೆ ಲೋಕಲ್ ಅರಿಶಿನಕ್ಕಿಂತ. ಅದನ್ನು ನಾವು KVK ಕಡೆಯಿಂದ ತಾಂತ್ರಿಕ ಮಾಹಿತಿಯನ್ನು ಪಡೆದುಕೊಂಡು ಈಗ ಇತ್ತೀನ ದಿನಗಳಲ್ಲಿ ಪ್ರತಿಭಾ ಅರಿಶಿನವನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. ಈಗಾಗಲೇ ಪ್ರಾರಂಭದಲ್ಲಿ ಒಂದು 300 ಜನ ರೈತರಿಗೆ ನಾವು ಕೊಡಿಸ್ತೀವಿ ಪ್ರತಿಭಾ ಅರಿಶಿನ. ಅಂದರೆ ಹೇಳಿ ಸರ್, ಏನು ಬೀಜ ಉತ್ಪಾದನೆ? ಇವರು ತಿಳಿಸಿದಾಗೆ ಈ ಒಂದು ಸುಧಾರಿತ ತಳಿ ಅರಿಶಿನ ಏನಿದೆ ಅದು ಈ ವರ್ಷ ಎಂಡೋರ್ಸ್ ಆಗಿದೆ. ಅದನ್ನ ಅವರು ಸಾಕಷ್ಟು ಮಟ್ಟದಲ್ಲಿ ಬೀಜೋತ್ಪಾದನೆ ಮಾಡಬೇಕು. ಬೀಜ ಲಭ್ಯತೆ ಇರೋದಿಲ್ಲ ಸರ್, ಇವತ್ತು ಕೂಡ ಡಿಮ್ಯಾಂಡ್ ಇದೆ. ಸೊ ನಾವು ಕೇಂದ್ರದಲ್ಲಿ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು 10-6 ಎಕರೆಗೆ ಉತ್ಪಾದನೆ ಮಾಡ್ಬೋದು. ಹಾಗೇನು ಮಾಡ್ತೀವಿ, ಇದರ ಅವಶ್ಯಕತೆ ಇರೋದ್ರಿಂದ ಈ FPO ಸಂಸ್ಥೆ ಇದೆಯಲ್ಲ ಅಂಕನ ಶೆಟ್ಟಿಪುರ ಸೌಹಾರ್ದ, ಇಲ್ಲಿ ಹಲವಾರು ಷೇರುದಾರರು ಅರಿಶಿನ ಬೆಳೆಗಾರ, ಅವ್ರಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಿತ್ತನೆ ಬೀಜನ ನಾವು ಯೋಜನೆಯಲ್ಲಿ ಕೊಟ್ಟಿದ್ದೀವಿ. ಅವರು ಅದು ನಿಜ ಬೀಜನ ಉತ್ಪಾದನೆ ಮಾಡಿ ಶುದ್ಧವಾದಂಥ ಈ ಒಂದು ಅರಿಶಿನ ತಳಿ ಪ್ರತಿಭಾ ಬೀಜ ಉತ್ಪಾದನೆ ಮಾಡಿ ಅದು ಜಿಲ್ಲೆಯಲ್ಲಿ ವಿಸ್ತೃತ ಆಗಲಿಕ್ಕೆ, ಈ ಸುಧಾರಿತ ತಳಿ ವಿಸ್ತೃತ ಆಗಿ ಉತ್ಪಾದನೆ ಜಾಸ್ತಿ ಆಗಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ವರ್ಷ ಅವರು ಆಲ್ಮೋಸ್ಟ್ 650 ಟನ್ಗೂ ಅಧಿಕ ಈ ಒಂದು ತಳಿ ಬೀಜೋತ್ಪಾದನೆ ಮಾಡಿ ಸುಮಾರು ರೈತರಿಗೆ ಅದು ತಲುಪಿದೆ. ಮತ್ತೆ ನರ್ಸರಿನೂ ಮಾಡಬಹುದು ಅಂತ ಹೇಳ್ತಾರೆ. ಹೌದು ಸರ್, ಹೌದು. ಅದು ಏನು ಅಂತಂದ್ರೆ ಅದು ಅರಿಶಿನದಲ್ಲಿ ಶೀಘ್ರ ಸಸ್ಯೋತ್ಪಾದನಾ ತಂತ್ರಜ್ಞಾನ, ಅದರಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ. ನಾನು ಆಗಲೇ ತಿಳಿಸಿದಾಗ ನಮ್ಮ ಕೇಂದ್ರದ ಚಟುವಟಿಕೆಗಳಲ್ಲಿ ಮುಂದುವರೆದ ಭಾಗವಾಗಿ ಈ ಒಂದು ತರಬೇತಿ ಅಂತ ಹೇಳಿದ್ವಲ್ಲ, ಅದರಲ್ಲಿ ಸಂಘ ಸಂಸ್ಥೆಗಳಿಗೂ ಕೂಡ ತರಬೇತಿ ಕೊಡ್ತೀವಿ. ಇವರು ಕೂಡ ವಿಸ್ತರಣಾ ಕಾರ್ಯ ಆಫೀಸ್ ಬೇರರ್ಸ್ ಏನಿರ್ತಾರೆ, FPO ಸಂಸ್ಥೆಗಳು, ರೈತ ಉತ್ಪಾದಕರ ಸಂಸ್ಥೆಗಳು, ರೈತ ಆಸಕ್ತ ಗುಂಪುಗಳು, ಮತ್ತು ಹಲವಾರು ಸ್ವಸಹಾಯ ಸರ್ಕಾರೇತರ ಸಂಸ್ಥೆಗಳು, NGO, ಅವ್ರಿಗೂ ಕೂಡ ಸಾಮರ್ಥ್ಯ ಬಲವರ್ಧನೆ ಅದು ವೊಕೇಷನಲ್ ಇರ್ತದೆ, ಒಂದು ವಾರ ಇರ್ಬೋದು, ಅಗತ್ಯಕ್ಕೆ ಒಂದು ದಿನವೂ ಇರುತ್ತೆ, 3 ದಿನವೂ ಇರುತ್ತೆ, 15 ದಿನ, 21 ದಿನ, ವೃತ್ತಿಪರ ತರಬೇತಿಗಳು, ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಈ ರೀತಿಯಾಗಿ ಹಲವಾರು ಟಾರ್ಗೆಟ್ ಗ್ರೂಪ್ಗೆ ನಾವು ತರಬೇತಿ ಕೊಡ್ತೀವಿ. ಮುಂದುವರೆದು ನೀವು ಹೇಳಿದಾಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಹಲವಾರು ವಿಸ್ತರಣಾ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾದದ್ದು ನಾವು ಆಗಲೇ ತಿಳಿಸಿದಾಗೆ ಮುಂಚೂಣಿ ಪ್ರಾತ್ಯಕ್ಷಿಕೆ ಆಗ್ಬೋದು, ಕ್ಷೇತ್ರ ಪ್ರಯೋಗಗಳಾಗ್ಬೋದು. ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಮಾಡ್ತೀವಲ್ಲ, ಆ ಒಂದು ಬೆಳೆ ಅವಧಿ ಮುಗಿದ ನಂತರ ಪ್ರಾತ್ಯಕ್ಷಿಕೆ ಮಾಡಿ ಆ ತಂತ್ರಜ್ಞಾನ ಬೇರೆ ರೈತರಿಗೂ ತಲುಪಬೇಕು ಅಂತ ಕ್ಷೇತ್ರೋತ್ಸವಗಳನ್ನ ಮಾಡ್ತೀವಿ. ಈಗ ಉದಾಹರಣೆಗೆ ಅಂಕನ ಶೆಟ್ಟಿಪುರದಲ್ಲಿ ನಾವು ಈ ಒಂದು ಸುಧಾರಿತದಲ್ಲಿ ಅರಿಶಿನ ಬೇಸಾಯ ಕುರಿತು ಪ್ರಾತ್ಯಕ್ಷಿಕೆ ತಗೊಂಡಿದ್ವು. ನಂತರ ಆ ಬೆಳೆ ಕಟಾವಾಗ್ಲಿಕ್ಕೂ ಅಂತ ಅಂತಿಮ ಅಂತ ಬಂದಾಗ ಅದು ಮೆಚೂರ್ ಆಗೋ ಟೈಮ್ನಲ್ಲಿ ಏನು ಮಾಡ್ತೀವಿ, ಫೀಲ್ಡ್ ಡೇ ಅಂತ ಮಾಡ್ತೀವಿ ಕ್ಷೇತ್ರೋತ್ಸವ. ಆಗ ಅಂಕನ ಶೆಟ್ಟಿಪುರ ಅಕ್ಕಪಕ್ಕ ಊರುಗಳು ಸುತ್ತಮುತ್ತ ಯಾರು ಅರಿಶಿನ ಬೆಳೆಗಾರರಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಇವರ ಸಹಯೋಗದಲ್ಲಿ ಕ್ಷೇತ್ರೋತ್ಸವ ಮಾಡಿ ಈ ಒಂದು ತಳಿಯ ಬಗ್ಗೆ ಅವರಿಗೆ ವಿಸ್ತೃತವಾದ ಮಾಹಿತಿಯನ್ನು ನೀಡಿ ಇದರ ಒಂದು ಉಪಯೋಗಗಳು, ಈ ರೀತಿ ಎಲ್ಲ ತಂತ್ರಜ್ಞಾನಗಳು ಜಿಲ್ಲೆಯ ಎಲ್ಲ ಭಾಗಗಳು, ಎಲ್ಲ ತಾಲೂಕು, ಹಲವಾರು ಹೋಬಳಿಗಳಲ್ಲಿ ಹಲವಾರು ಕೃಷಿ ತಂತ್ರಜ್ಞಾನಗಳು ಆಗಲೇ ತಿಳಿಸಿದಾಗೆ ಸಸ್ಯ ಸಂರಕ್ಷಣೆ ಆಗ್ಬೋದು, ಸಸ್ಯ ಪೋಷಣೆ ಆಗ್ಬೋದು, ಬೀಜೋತ್ಪಾದನೆ ಆಗ್ಬೋದು, ಹೊಸ ತಳಿಗಳಾಗ್ಬೋದು, ಇದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನ ಮಾಡಿರ್ತೀವಿ ಒಂದು ಸೀಸನಲ್ಲಿ. ಆ ಸೀಸನ್ ಕಡೆಯಲ್ಲಿ ಇದನ್ನು ಕ್ಷೇತ್ರೋತ್ಸವಗಳಾಗಿ ಮಾಡಿ ರೈತರಿಗೆ ತಲುಪಿಸಲಿಕ್ಕೆ ಸಹಾಯ ಮಾಡ್ತೀವಿ ಸರ್. ಅದಲ್ಲದೇ ಸಮಸ್ಯಾತ್ಮಕ ಕ್ಷೇತ್ರ ಭೇಟಿಗಳು, ಇದು ಕೂಡ ಪ್ರಮುಖವಾದದ್ದು. ರೈತರಿಂದ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ. ಇವತ್ತು ನಮಗೆ ಬಾಳೆನಲ್ಲಿ ಈಗ ನೋಡಿ, ಇತ್ತೀಚೆಗೆ ಮಳೆ ಜಾಸ್ತಿ ಆಯಿತು, ಸೊರಗು ರೋಗ ಹೆಚ್ಚಾಗುತ್ತೆ, ಈ ರೀತಿ ಹಲವಾರು ಎಲ್ಲ ಬೆಳೆಗಳಲ್ಲೂ ಸಮಸ್ಯೆ ಇರ್ತವೆ. ರೈತರಿಂದ ನಮಗೆ ಒಂದು ಕಂಪ್ಲೇಂಟ್ಗಳು ಬಂದಾಗ ಅಥವಾ ಅವರು ನಮ್ಮ ಕೇಂದ್ರಕ್ಕೆ ಬಂದು ಭೇಟಿ ಕೊಟ್ಟು ಸಮಸ್ಯೆಗಳನ್ನ ಹೇಳಿದಾಗ ಆ ತೀವ್ರತೆಯನ್ನು ನೋಡಿಕೊಂಡು ನಾವು ಸಮಸ್ಯಾತ್ಮಕ ಕ್ಷೇತ್ರಗಳನ್ನ ಭೇಟಿ ಮಾಡ್ತೀವಿ, ನಾವೇ ವಿಜ್ಞಾನಿಗಳು. ಇನ್ನೊಮ್ಮೆ ಏನಾಗುತ್ತೆ, ಜಿಲ್ಲೆಯಲ್ಲಿ ಅಥವಾ ಯಾವುದೋ ಒಂದು ಹೋಬಳಿನಲ್ಲೇ ಜಾಸ್ತಿ ಸಮಸ್ಯೆ ಆಗ್ಬಿಡ್ತು. ಈಗ ಸೈನಿಕ ಉಳುಬೋದೇ ಜಾಸ್ತಿ ಆಗ್ಬಿಡ್ತು ಸಡನ್ ಆಗಿ ವಾತಾವರಣ ವ್ಯತ್ಯಾಸದಿಂದ, ಆಗೇನಾಗುತ್ತೆ ಅದು ಹೆಚ್ಚು ವಿಸ್ತೀರ್ಣದಲ್ಲಿ ಸಮಸ್ಯೆ ಆಗುತ್ತೆ. ಆಗ ನಾವು ಪ್ಲಸ್ ಅಭಿವೃದ್ಧಿ ಇಲಾಖೆ, ಕೃಷಿ ಇಲಾಖೆ ಆಗ್ಬೋದು ಅಥವಾ ಇನ್ಯಾವುದು ಬೇರೆ ಇಲಾಖೆಗಳು, ತೋಟಗಾರಿಕಾ ಬೆಳೆಯಾಗಿದೆ ತೋಟಗಾರಿಕೆ, ಇವರ ಸಹಯೋಗದಲ್ಲಿ ತಂಡಗಳನ್ನು ರಚನೆ ಮಾಡಿಕೊಂಡು ಜಿಲ್ಲೆಯಲ್ಲಿ ಎಲ್ಲಿ ಎಲ್ಲಿ ಹಾಟ್ಸ್ಪಾಟ್ ಎಲ್ಲಿ ಜಾಸ್ತಿ ಆಗಿದೆ ಅಲ್ಲಿ ಒಂದು ಒಂದು ಡಯಾಗ್ನೋಸ್ಟಿಕ್ ಫೀಲ್ಡ್ ತಪಾಸಣಾ ಭೇಟಿ ಅಂತ ಕೊಟ್ಟು ಅದಕ್ಕೆ ರೀಸನ್ ಹುಡುಕಿ ನಂತರ ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟು ರೈತರಿಗೆ ಮಾಧ್ಯಮಗಳ ಮುಖಾಂತರ ತಿಳಿಸಿ ಹಲವಾರು ವಿಸ್ತರಣಾ ಕಾರ್ಯಕ್ರಮಗಳ ಮುಖಾಂತರ ತರಬೇತಿಗಳಾಗ್ಬೋದು ಅಥವಾ ನಿಮ್ಮ ರೇಡಿಯೋ ಮಾಧ್ಯಮ ಆಗ್ಬೋದು ಇದ್ರ ಮುಖಾಂತರ TV ಮುಖಾಂತರ ಮಾಹಿತಿನ ಕೊಟ್ಟು ಅದನ್ನು ನಿರ್ವಹಣೆ ಮಾಡಿ ಉತ್ಪಾದನೆಯನ್ನು ಒಂದು ಸ್ಥಿತಿಗೆ ಆಯ್ಕೊಳ್ಳಿಕ್ಕೋಸ್ಕರ ಸಹಕಾರ ಮಾಡಲಿಕ್ಕೆ ಈ ರೀತಿ ಮಾಡ್ತೀವಿ. ನಂತರ ಶೈಕ್ಷಣಿಕ ಪ್ರವಾಸಗಳು, ಈಗ ಉದಾಹರಣೆಗೆ ಹಲವಾರು ಪ್ರಗತಿಪರ ರೈತರು ಹೊರಹೊಮ್ಮುತ್ತಾರೆ ವರ್ಷಾನುವರ್ಷ, ನಮ್ಮ ಕೇಂದ್ರದಿಂದ ಆಗ್ಬೋದು, ಇಲಾಖೆಗಳಿಂದ ಆಗ್ಬೋದು, ತಂತ್ರಜ್ಞಾನ ಸೌಲಭ್ಯಗಳನ್ನ ಪಡ್ಕೊಂಡು ಅವರು ಮಾದರಿ ರೈತರಾಗ್ತಾರೆ. ಈಗ ನಮ್ಮ ಕೇಂದ್ರದಲ್ಲೇ ಸಾವಯವ ಅರಿಶಿನ ತಾಕು ಇದೆ. ಸೊ ಇದನ್ನು ನೋಡಲಿಕ್ಕೆ ಮೇಘಾಲಯದಿಂದ ಮತ್ತು ಒರಿಸ್ಸಾದಿಂದ ಅಲ್ಲಿಂದ ಬೆಳೆಗಾರರು ಸಾವಯವ ತಾಕುಗಳನ್ನ ನೋಡಲಿಕ್ಕೆ ಕ್ಷೇತ್ರ ಭೇಟಿಗಳನ್ನ ಮತ್ತು ಶೈಕ್ಷಣಿಕ ಪ್ರವಾಸದಲ್ಲಿ ಬಂದಿದ್ದಾರೆ. ಅವ್ರಿಗೆ ಅಲ್ಲಿಂದ ಮಾಹಿತಿ ಸಿಗಬೇಕಾಗುತ್ತೆ. ಆಮೇಲೆ ಹಲವಾರು ಪ್ರಗತಿಪರ ರೈತ ಮಹಿಳೆಯರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಅವರ ಕ್ಷೇತ್ರಗಳಿಗೆ ಭೇಟಿ ಮಾಡಲಿಕ್ಕೆ ಮತ್ತು ಕೃಷಿ ಇದು ಏನು ನಮ್ಮ ವರ್ಷಾನುವರ್ಷ ಪ್ರತಿ ವಿಶ್ವವಿದ್ಯಾಲಯ ಅಥವಾ ಇಲಾಖೆಗಳಲ್ಲಿ ಕೃಷಿ ಮೇಳಗಳನ್ನು ಆಯೋಜಿಸ್ತೀವಿ, ಹಲವಾರು ತಂತ್ರಜ್ಞಾನಗಳನ್ನ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ, ಅಲ್ಲಿಗೆ ಶೈಕ್ಷಣಿಕ ಪ್ರವಾಸ ಆಗ್ಬೋದು, ಇದು ಕೂಡ ಒಂದು ಏನು ವಿಸ್ತರಣಾ ಚಟುವಟಿಕೆ. ಅದಕ್ಕಿಂತ ಮುಖ್ಯವಾಗಿ ಸಹಭಾಗಿತ್ವದಲ್ಲಿ ಬೀಜೋತ್ಪನ್ನೆ ಮಾಡ್ತಕ್ಕಂಥದ್ದು, ಹಲವಾರು ಕೃಷಿ ಬೆಳೆಗಳಿದ್ದಾವೆ, ಏಕದಳ ಧಾನ್ಯ ಇದೆ, ದ್ವಿದಳ ಧಾನ್ಯ ಇದೆ, ತೋಟಗಾರಿಕಾ ಬೆಳೆ ಅರಿಶಿನ ಇದೆ. ಸೊ ಈ ರೀತಿ ಇದರಲ್ಲಿ ಬೀಜೋತ್ಪಾದನೆ ಕೈಗೊಳ್ಳಬೇಕಾಗುತ್ತೆ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲೂ ಬೀಜೋತ್ಪಾದನೆ ಮಾಡ್ತೀವಿ, ಸಾಕಾಗುವುದಿಲ್ಲ. ಆಗ ಏನು ಮಾಡಬೇಕು ಅಂದರೆ ರೈತರ ಸಹಭಾಗಿತ್ವದಲ್ಲಿ ಉತ್ತಮವಾಗಿ ಯಾರು ಬೆಳೆಗಾರರು ಗುರುತಿಸ್ಕೊಂಡಿದ್ದೀವಿ, ಈಗ ಉದಾಹರಣೆಗೆ ಸಂಘ ಸಂಸ್ಥೆಗಳು ಅಂತ ಹೇಳಿದೆ, ಇವ್ರದ್ದು ಅರಿಶಿನ ಉತ್ಪಾದನಾ ಸಂಸ್ಥೆನೇ ಇದೆ, ಇದಲ್ಲದೆ ಹಲವಾರು ಸಂಘ ಸಂಸ್ಥೆಗಳು ಇದ್ದಾವೆ, ಅವರು ಅರಿಶಿನ ಉತ್ಪಾದನೆ ತೊಡಗಿರ್ತಾರೆ. ಅವ್ರಿಗೆ ಶುದ್ಧ ಬೀಜವನ್ನು ಕೊಟ್ಟು, ಅರಿಶಿನದ ಬೀಜಗಳನ್ನ ಕೊಟ್ಟು ಅಥವಾ ಬಿತ್ತನೆ ಕೊಂಬುಗಳನ್ನ ಕೊಟ್ಟು ಶುದ್ಧ ಬೀಜ ಉತ್ಪಾದನೆ ಮಾಡಲಿಕ್ಕೆ ಸಹಕಾರ ಆಗುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಸುರೇಶ್ ಅವರ 2018 ನಿಮ್ಮ ಕಂಪನಿ ಆಗಿರೋದಲ್ವೇ, ಈಗ 2025 ಸರಿಸುಮಾರು ಒಂದು 7-8 ಆಯಿತು, ಹೇಗೆ ಬೆಳವಣಿಗೆ ಹೊಂತು ಹೇಳ್ತಾ ಹೋಗಿ ಸರ್. ಪ್ರಾರಂಭದಲ್ಲಿ ಏನಪ್ಪ ಅಂತಂದರೆ, ನಮಗೆ ಷೇರುದಾರರು ಕಟ್ಟಿರ್ತಕ್ಕಂಥ ಷೇರು ಹಣ, ಆ ಹಣದಿಂದ ನಾವು ಇಟ್ಟುಕೊಂಡು ಏನು ಮಾಡಿದ್ವಿ ಅಂದರೆ ಬಿತ್ತನೆ ಬೀಜ, ಗೊಬ್ಬರ, ಔಷಧಿ ಅಂತ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭದಲ್ಲಿ. ಅಂದರೆ ಅದಕ್ಕೆ ಲೈಸೆನ್ಸ್ ಬೇಕಾದಂಥ ಪರವಾನಗಿ ತೊಗೊಳ್ಬೇಕಾಗಿತ್ತು. ಪರವಾನಗಿ ತೊಗೊಂಡು ನೇರವಾಗಿ ಅದನ್ನು ನಾವು ಬಿತ್ತನೆ ಬೀಜ, ಗೊಬ್ಬರ, ಔಷಧಿನ ಪೂರೈಸ್ತಾ ಇದ್ವಿ. ಇದನ್ನಾದ ನಂತರ ರೈತರಿಂದ ಕೆಲವು ಬೇಡಿಕೆಗಳು ಬರ್ತಾವೆ ಸರ್. ಈಗ ಏನೇನು ಬೇಕಾಗ್ತದೆ, ಕೆಲವರಿಗೆ ಸ್ಪೇರ್ ಬೇಕು ಅಂತಾರೆ, ಕೆಲವು ಟಾರ್ಪಲ್ ಬೇಕು ಅಂತಾರೆ, ಕೆಲವು ಮನ್ಸಿಗೆ ಸೀಟ್ ಕೊಡಿ ಅಂತ. ಅಂದರೆ ಕೃಷಿಗೆ ಬೇಕಾದಂಥ ಉಪಕರಣಗಳು, ಸಾಮಗ್ರಿಗಳು ಬೇಕಾಗ್ತದೆ. ಅದು ನೇರವಾಗಿ ಏನಾಗ್ತದೆ, ಆ ರೈತ ಆಸಕ್ತ ಗುಂಪಿನಲ್ಲಿ ಚರ್ಚೆ ಮಾಡ್ತಾರೆ, ಇಂತಿಂಥ ಕೆಲವುಗಳು ನಮಗೆ ಬೇಕಾಗ್ತದೆ ಅಂತ. ಅದನ್ನು ಏನು ಮಾಡ್ತಾರೆ, ನೇರವಾಗಿ ನಮ್ಮಲ್ಲಿರ್ತಕ್ಕಂಥ 8 ಡೈರೆಕ್ಟರ್ಸ್ಗಳಿದ್ದಾರೆ, ಬೇರೆ ಬೇರೆ ಪ್ರಾಂತ್ಯದಿಂದ, ಬೇರೆ ಬೇರೆ ಗ್ರಾಮಗಳಿಂದ ಇದ್ದಾರೆ. ಅವ್ರೇನು ಮಾಡ್ತಾರೆ, ಅದನ್ನು ತಂದು ನಮ್ಮಲ್ಲಿ ಪ್ರತಿ ತಿಂಗಳು ಮೀಟಿಂಗಲ್ಲಿ ಆಗ್ತದೆ, ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ನಮಗೆ ಈ ಥರದ್ದು ಟಾರ್ಪಲ್ಲಿ ತುಂಬ ಅನುಕೂಲ ಆಗ್ತದೆ, ಅಥವಾ ಸ್ಪೇರ್ ಬೇಕಾಗ್ತದೆ, ಮಚ್ಚಿಂಗ್ ಸೀಟ್ ಬೇಕು, ಯಾವುದು ಬೇಕಾಗುತ್ತೆ ಇಂಥದ್ದೇ ಬೇಕು ಅಂತ ಅವ್ರು ಹೇಳ್ತಾರೆ. ಆಗ ನಾವೇನು ಮಾಡ್ತೀವಿ, ಅಂಥದ್ದನ್ನು ನಾವು ಕಂಪನಿಗಳಲ್ಲಿ ಹುಡುಕಿ ನಾವು ಸಂಬಂಧಪಟ್ಟಂಥ ಕಂಪನಿಗಳಿಂದ ತರಿಸಿ ಅವ್ರಿಗೆ ಪೂರೈಸ್ತೀವಿ. ಈಗ ತಿಂಜಿನಗಳು ಏನಾಗುತ್ತದೆ ಅಂದರೆ, ಸಾಕಷ್ಟು ಟಾರ್ಪಲ್ಲು ಸರ್, ಆ ಭಾಗದಲ್ಲಿ ನಮಗೆ ಹೆಚ್ಚು ಕಮ್ಮಿ ಒಂದು 8,000 ಟಾರ್ಪಲ್ಗಳನ್ನು ನಾವು ಸೇಲ್ ಮಾಡ್ತೀವಿ. ಅದು ಬೇರೆ ಬೇರೆ ಥರದ್ದು, ಈಗ ಕೃಷಿ ಹೊಂಡಕ್ಕೆ ಬೇಕಾದ ಟಾರ್ಪಲ್ ಆಗಿರ್ಬೋದು, ಅಥವಾ ರೈತರಿಗೆ ಬೇಕಾದ ಕೃಷಿಗೆ ಬೇಕಾದಂಥ ಟಾರ್ಪಲ್, ಅಥವಾ ಜಮೀನುಗಳಿಗೆ ಹಾಕೊಳ್ಳಿಕ್ಕೆ, ಅಥವಾ ಬೇರೆ ಮನೆಗಳ ಮೇಲುಗಡೆ ಹಾಕಬೇಕಾಗ್ತದೆ, ಕೆಲವರು ಮಳೆ ಬಿದ್ದಾಗ ಸ್ವಲ್ಪ ಕಷ್ಟ, ಅದಕ್ಕೂ ಉಪಯೋಗಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ. ಈಗ ಸದಸ್ಯರು ಎಷ್ಟು ಜನ ಇದ್ದಾರೆ ಸರ್? 1,000 ರೈತರು ಇದ್ದಾರೆ. 1,000 ರೈತರು, ಎಷ್ಟು ಹಳ್ಳಿಗಳಿಂದ ಸರ್? 25 ವಿಲೇಜು. ಹೌದಾ, ಎಲ್ಲರೂ ಅರಿಶಿನ ಬೆಳೆಗಾರರೆ ಸರ್? ಅರಿಶಿನ ಬೆಳೆಗಾರರು ಎಲ್ಲರೂ ಅಂತಂದ್ರೆ, ಇದರಲ್ಲಿ ನಮಗೆ ಟೋಟಲ್ 1,000 ಜನ ರೈತರಲ್ಲಿ ಒಂದು 450 ಜನರು ಇದ್ದಾರೆ ಸರ್. ಇದ್ರಲ್ಲಿ ಅರಿಶಿನ ಬೆಳೆಗಾರರು, ಉಳಿದವರು ಸ್ವಲ್ಪ ಬೇರೆ ಬೆಜ್ಜಲು ಇದೆ, ಬೇರೆ ಬೇರೆ ಬೆಳೆನೂ ಕೂಡ ಬೆಳೀತಾರೆ ಆ ಥರದ್ದು. ಅಂದರೆ ಆದರೆ ನೀವು ಅರಿಶಿನ ಬೆಳೆಗಾರರದೇ ಕಂಪನಿ ಅಂತ ಮಾಡಿದ್ದೀವಿ ಅಲ್ವಾ? ಈಗ ಮೊದಲನೇದು ಅರಿಶಿನ ಬೆಳೆಗಾರರಿಗೆ ತಾವು ಸೇವೆ ಒದಗಿಸ್ತಾ ಇರೋದು ಒಂದು ಬೀಜೋತ್ಪಾದನೆ, ಬೀಜೋತ್ಪಾದನೆ. ಎರಡನೇದು ಅರಿಶಿನದ ಬೆಳೆಗೆ ಉತ್ಪಾದನೆಗೆ ಬೇಕಾದಂಥ ಪರಿಕರಗಳನ್ನು, ಸಾಮಗ್ರಿಗಳನ್ನು ಅಲ್ವಾ, ಪೂರೈಸ್ತಕ್ಕಂಥ ಗೊಬ್ಬರ ಆಗ್ಬೋದು, ಔಷಧಿ ಆಗ್ಬೋದು, ಅದನ್ನೆಲ್ಲ ಕೊಡ್ತಾ ಇದ್ದೀರಿ. ಮತ್ತೆ ಇನ್ನೂ ಏನೇನು ಸೇವೆಗಳನ್ನು ಒದಗಿಸ್ತಾ ಇದ್ದೀರಿ ಸರ್? ಈಗ ಅರಿಶಿನ ಬೆಳೀತಾರೆ, ಬೆಳೆದದನ್ನು ನೇರವಾಗಿ ನಾವೇ ಅದನ್ನು ಕೊಂಡುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಈಗ ಬಿತ್ತನೆ ಬೀಜ ಬೇಕಾಗ್ತದೆ ಕೆಲವರಿಗೆ, ಕೆಲವರು ಏನು ಮಾಡ್ತಾರೆ ಅಂದರೆ ಬಾಯಿಲ್ ಆಗಿರ್ತಕ್ಕಂಥ ಬೇಯಿಸಿದ್ದನ್ನು ಕೆಲವರು ಕೇಳ್ತಾರೆ, ಬೇರೆ ಬೇರೆ ಖರೀದಿದಾರರು ಬೇರೆ ಬೇರೆ ಥರ ಕೇಳ್ತಾರೆ. ಆಗ ನಮ್ಗೆ ಯಾವ ಥರದ್ದು ಬೇಕಾಗುತ್ತೆ ಆ ಥರದನ್ನು ರೈತರಿಗೆ ನಾವು ತಿಳಿಸ್ತೀವಿ. ಕೆಲವರು ಬಿತ್ತನೆ ಬೀಜ ನೀರು ಕೊಡಿ ಅಂದರೆ ಬಿತ್ತನೆ ಬೀಜನೇ ನಾವು ಖರೀದಿ ಮಾಡ್ತೀವಿ. ಕೆಲವರು ಅರಿಶಿನ ಬೇಯಿಸಿದ್ದನ್ನು ಕೇಳ್ತಾರೆ, ಅರಿಶಿನ ಬೇಯಿಸಿ ಒಣಗಿಸಿದ್ದನ್ನು ಕೂಡ ನೇರವಾಗಿ ನಾವು ಖರೀದಿ ಮಾಡ್ತಾಯಿದ್ದೀವಿ. ಖರೀದಿ ಮಾಡಿ ಅದನ್ನು ಬೇಕಾದಂಥ ಖರೀದಿದಾರರಿಗೆ ನಾವು ಪೂರೈಕೆ ಮಾಡ್ತೀವಿ. ಈಗ ತಾವು 2018 ನಿಮ್ಮ ಇದೆಷ್ಟಿತ್ತು, ಏನು ಬಿಸ್ನೆಸ್ ಎಷ್ಟಿತ್ತು? ಸರ್, ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು 15 ಲಕ್ಷ 10 ಲಕ್ಷ ಶುರು ಮಾಡಿದ್ವಿ ಪ್ರಾರಂಭದಲ್ಲಿ, ಬಟ್ ಇತ್ತೀಚೆಗೆ ಏನಾಗಿದೆ ಒಂದು 30 ಲಕ್ಷದವರೆಗೂ ಕೂಡ ಬಂದಿದ್ದೀವಿ ಈಗ ಇಲ್ಲಿವರೆಗೆ. ಏನಾಗ್ತದೆ ಅಂತಂದ್ರೆ ನಾವು ಪಡೆದುಕೊಂಡಂತ ಹಣದಲ್ಲಿ ಸರ್ ಒಂದು ಜಮೀನನ್ನು ಪರ್ಚೇಸ್ ಮಾಡ್ತೀವಿ, ಒಂದು 13 ಲಕ್ಷ ಕೊಟ್ಟು ಪಕ್ಕದಲ್ಲಿ ಒಂದು 30 ಕೋಟಿ ಜಮೀನು ಪರ್ಚೇಸ್ ಮಾಡ್ತೀವಿ. ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಗೋಡನ್ ಮಾಡಬೇಕು ಅಂತ ಆಲೋಚನೆ ಇದೆ. ಕಾರಣ ಯಾಕೆ ಅಂತಂದ್ರೆ ಈಗ ನಮ್ಮಲ್ಲಿ ಸಹ ಅದನ್ನ ಶೇಖರಣೆ ಮಾಡ್ತಕ್ಕಂಥದ್ದು ಎಲ್ಲೂ ಕೂಡ ಸ್ಥಳ ಇಲ್ಲ ಗೋಡನ್. ಈಗ ನಮ್ಮಲ್ಲಿ ಇರತಕ್ಕಂಥ ಗೊಬ್ಬರ ಸ್ಟಾಕ್ ಮಾಡ್ಲಿಕ್ಕೆ ಒಂದು 2 ಟನ್ 3 ಟನ್ ಇರ್ಬೋದು ಅಷ್ಟೇ, ಹೆಚ್ಚಿಡಕ್ಕಾಗೋದಿಲ್ಲ, ಕಡಿಮೆ ಇದೆ 15-30 ಸ್ಕ್ವೇರ್ ಫೀಟ್. ಗೋದಾಮುಗಳನ್ನು APMC ನಲ್ಲಿ ಪಡ್ಕೋಬೋದಿತ್ತಲ್ಲ ತಾವು? ಪಡ್ಕೋಬಹುದು, ಅದು ಕೂಡ ಬಾಡಿಗೆ ಕೊಡಬೇಕಾಗ್ತದೆ ನಮ್ಮಲ್ಲಿ. ಬಟ್ ನಮ್ಮದೇ ಆದಂತ ಇದ್ರೆ ಗೊಬ್ಬರನು ಕೂಡ ನಾವು ಸಪರೇಟ್ ಆಗಿ ಶೇಖರಣೆ ಮಾಡ್ಕೋಬಹುದು. ಜೊತೆಗೆ ರೈತರು ಬೆಳೆದಂತ ಪದಾರ್ಥಗಳು ಅಥವಾ ರಾಗಿ ಇರ್ಬೋದು ಅಥವಾ ಅರಿಶಿನ ಇರ್ಬೋದು, ಬೇರೆ ಇರ್ಬೋದು ಜೋಳ, ಅದು ಸೀಸನ್ ಟೈಮಲ್ಲಿ ಬೇರೆ ಬೇರೆ ಥರದಲ್ಲಿ ಕೆಲವು ಸಿಗ್ತವೆ. ಅಂತ ಪದಾರ್ಥಗಳು ನೇರವಾಗಿ ನಾವೇ ಖರೀದಿ ಮಾಡಿ ಇಟ್ಕೊಂಡ್ರೆ ಬೆಲೆ ಬಂದಾಗ ಅದನ್ನ ನೇರವಾಗಿ ನಾವು ಮಾರಾಟ ಮಾಡ್ಬೋದಲ್ಲ ಅಂತ. ಗೋದಾಮನ್ನು ಕಟ್ಟಿದ್ದೀರಾ ಅಥವಾ ಕಟ್ಟಬೇಕು? ಸರ್ ಕಟ್ಟಬೇಕು, ಈಗ ನಮಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಲೈಸೆನ್ಸ್ ವರ್ಗು ತಂದಿದ್ವಿ, ಬ್ಯಾಂಕ್ ಸಬ್ಮಿಟ್ ಮಾಡಿ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ. ಬಹುಶಃ ಈ ಮಂತ್ ಅಲ್ಲಿ ನಮಗೆ ಅದು ಸ್ಯಾಂಕ್ಷನ್ ಆಗೋ ತರ ಇದೆ. ಸಾಲ ತಗೋತಾ ಇದ್ದೀರಿ? ಸಾಲ ಗೋದಾಮು ಕಟ್ಟೋದಕ್ಕೆ? ಹೌದು. ಬ್ಯಾಂಕಿಂದ ಎಷ್ಟು ಲಕ್ಷ ಸರ್? ಟೋಟಲ್ ಆಗಿ 48 ಲಕ್ಷ ಅದು ಪ್ರಾಜೆಕ್ಟ್, 30 ಲಕ್ಷ ಬ್ಯಾಂಕಿಂದ ತಗೊಳ್ಳೋದು, 12 ಲಕ್ಷ ನಾವು ಹಾಕೋಂಥದ್ದು. ಇದರಲ್ಲಿ ನಬಾರ್ಡಿಂದ ಕೂಡ 7 ಲಕ್ಷ ಸಬ್ಸಿಡಿಗೆ ಅಪ್ಲೈ ಮಾಡಿದ್ವಿ, ಗೋಡನ್ಗೆ ಅವಕಾಶ ಇದೆ. ಅದನ್ನು ಗೋಡಾಮ್ ಮಾಡಿದ್ರಿ, ಮತ್ತೆ ಇನ್ನು ಏನೇನು ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದೆ ಸರ್? ಮುಂದೆ ಆ ಗೋಡನ್ ಆದ ನಂತರ ನಮ್ದು ಒಂದು ಪ್ರೊಸೆಸ್ ಸೆಂಟರ್ ಮಾಡುವಂತಹ ಪ್ಲಾನ್ ಇದೆ. ಯಾಕಂದ್ರೆ ಅರಿಶಿನ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಒಂದು ಯೋಚನೆ ಇದೆ. ಯಾಕಂದ್ರೆ ರೈತರು ಬೆಳೆದನ್ನ ನಾವೇ ಅದನ್ನ ಖರೀದಿ ಮಾಡಿ ಪೌಡರ್ ಮಾಡ್ತಕ್ಕಂಥದ್ದು, ಕೆಲವರು ಸ್ಲೈಸ್ ಮಾಡಿ ಕೊಡಿ ಅಂತ ಕೇಳ್ತಾರೆ, ಕೆಲವರು ಪೌಡರ್ ಕೇಳ್ತಾರೆ, ಕೆಲವು ಒಣಗಿದ್ದನ್ನ ಬಾಯ್ಲ್ ಮಾಡಿ ನಮಗೆ ಚೆನ್ನಾಗಿ ಪಾಲಿಸ್ ಮಾಡಿ ಕೊನೆನೆ. ಹೌದು ಸರ್, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಡಿಮ್ಯಾಂಡ್ಸ್ ಇದೆ, ಆ ಥರದಕ್ಕೆ ತಕ್ಕಂತೆ ನಾವು ಕಂಪ್ನಿಯವ್ರಿಗೆ ಬೇಡಿಕೆಗೆ ತಕ್ಕಂತೆ ನಾವು ಅದನ್ನು ಮಾಡಿ ಕೊಡ್ಬೋದಲ್ಲ ಅಂತ ನಾವು ಯೋಚನೆ ಮಾಡಿ ಒಂದು ಪ್ರೊಸೆಸಿಂಗ್ ಸೆಂಟರ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ಸರ್. ಯೋಗೇಶ್ ಅವರೇ, ಈಗ ಸೆಕೆಂಡರಿ ಅಗ್ರಿಕಲ್ಚರ್ ಬಗ್ಗೆ ಅಂದರೆ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಬಗ್ಗೆ ತುಂಬ ಮಾತಾಡ್ತವೆ, ಮತ್ತು KVKಗಳಿಗೆ ಅದನ್ನು ಬಹಳ ವಿಶೇಷವಾಗಿ ಸರ್ಕಾರ ಒಂದು ಏನು ಮ್ಯಾಂಡೇಟ್ ಥರನೇ ಕೊಟ್ಟಿರ್ಬೋದೇನೋ ಅಂದರೆ ವ್ಯಾಲ್ಯೂ ಅಡಿಷನ್ ಸೆಕೆಂಡರಿ ಅಗ್ರಿಕಲ್ಚರ್, ಅದ್ರ ಬಗ್ಗೆ ನಿಮ್ಮಲ್ಲಿ ಏನಾದರೂ ವಿಶೇಷವಾದ ಗಮನ ಹರಿಸ್ತಾ ಇದ್ದೀರಾ? ಹೌದು ಸರ್, ತುಂಬ ಉತ್ತಮವಾದ ಪ್ರಶ್ನೆ ಕೇಳಿದ್ರೆ. ನಮ್ಮಲ್ಲಿ ಈ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನೆಯಡಿ PMFME ಅಂತ ಏನು ಹೇಳ್ತೀವಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಆಯಿತು, ಆ ಯೋಜನೆಯಡಿನಲ್ಲಿ ಅರಿಶಿನ ಸಂಸ್ಕರಣಾ ಘಟಕವನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅದು ಸ್ಥಾಪನೆಯಾಗಿ ಅದು ರೈತರಿಗೆ ಸಮರ್ಪಣೆ ಆಗಿದೆ. ಒಂದು ರೈತ ಉತ್ಪಾದಕರ ಸಂಸ್ಥೆ ಅಲ್ಲಿ ವೀರಯ್ಯನಪುರ ಅಂತ ನಮ್ಮ ಚಾಮರಾಜನಗರ ತಾಲೂಕಿನಲ್ಲಿದೆ, ಅಲ್ಲಿ ಲಕ್ಷ್ಮೀದೇವಿ ರೈತ ಉತ್ಪಾದಕರ ಸಂಸ್ಥೆಯವರಿಗೆ ಅದು ಈ ಸಲ ಟೆಂಡರ್ ಆಗಿ ಅವರು ಅದನ್ನು ನಡೆಸ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ಅದು ಆಪರೇಟ್ ಆಗ್ತಾ ಇದೆ. ಇಲ್ಲಿ ಮುಖ್ಯವಾದ ಒಂದು ಚಟುವಟಿಕೆ ಏನು ಅಂತಂದರೆ, ತಾವು ತಿಳಿಸಿದಾಗ ದ್ವಿತೀಯ ಕೃಷಿಗೆ ಆದ್ಯತೆ ಕೊಟ್ಟು ಜಿಲ್ಲೆಯಲ್ಲಿ ಯಾವುದು ಪ್ರಮುಖವಾದಂಥ ಉತ್ಪನ್ನಗಳನ್ನ ಪಡಿಬೋದು ಆ ಜಿಲ್ಲೆಗೆ ಅದನ್ನು ಕೊಟ್ಟಿದ್ದಾರೆ. CFTRAಗೆ ಆಹಾರ ಸಂಸ್ಕರಣೆ ಮೋಸ್ಟ್ಲಿ ಬಾಳೆ ಕೊಟ್ಟಿರ್ಬೋದು. ಅದೇ ರೀತಿ ನಮ್ಮ ಒಂದು ಚಿಕ್ಕಬಳ್ಳಾಪುರ ಚಿಂತಾಮಣಿನಲ್ಲಿ ತರಕಾರಿ ಮುಖ್ಯವಾಗಿ ಟೊಮೆಟೊ ಸಂಸ್ಕರಣೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ತೆಂಗಿಗೆ ಕೊಟ್ಟಿದ್ದಾರೆ. ಹಾಸನಲ್ಲೂ ಕೂಡ ತೆಂಗಿಗೆ ಕೊಟ್ಟಿದ್ದಾರೆ. ಆ ಜಿಲ್ಲೆಗೆ ಒಂದು ನಿರ್ದಿಷ್ಟವಾದಂಥ ಯಾವುದು ಬೆಳೆ, ಹಾಗೆ ನಮ್ಮ ಜಿಲ್ಲೆಗೆ ಅರಿಶಿನ ಇರೋದ್ರಿಂದ ಅರಿಶಿನ ಸಂಸ್ಕರಣಾ ಘಟಕ ನಮ್ಮಲ್ಲಿ ಈ ಕೆಪೆಕ್ಸ್ ಸಂಸ್ಥೆ, ಕೃಷಿ ಉತ್ಪನ್ನ ರಫ್ತು ಯೋಜನೆ ಇದು ಸಂಸ್ಥೆ ಏನಿದೆ ಅದು, ಮತ್ತೆ ನಮ್ಮ ಪ್ರಧಾನ ಮಂತ್ರಿ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಸಚಿವಾಲಯ ಏನಿದೆ, ಆಹಾರ ಸಂಸ್ಕರಣೆ ಮತ್ತು ಕೈಗಾರಿಕೆ ಸಚಿವಾಲಯ, ಮತ್ತು ವಿಶ್ವವಿದ್ಯಾನಿಲಯ, ನಾವು ಸಹಗೂಡಿ ರೈತರ ಒಂದು ಸಹಭಾಗಿತ್ವದಲ್ಲಿ ಆ ಸಂಸ್ಥೆನ ಸ್ಥಾಪಿಸಿ ನಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಪ್ರಮುಖವಾದದ್ದು ಏನು ಅಂತಂದರೆ, ರೈತರು ಬರೀ ನೇರವಾಗಿ ನೀವು ಹೇಳ್ದಂಗೆ ಪ್ರಾಥಮಿಕ ಉತ್ಪನ್ನ ಮಾರರೆ ಆದಾಯ ಕಡಿಮೆ, ಅವ್ರಿಗೆ ಲಾಭ ಕಡಿಮೆ, ಅದನ್ನು ಅವರು ಮೌಲ್ಯವರ್ಧನೆ ಮಾಡಿ, ಉದಾಹರಣೆಗೆ ಈಗ ಅರಿಶಿನ ತಗೊಳ್ಳಿ, ಆಗಲೇ ತಿಳಿಸಿದಾಗೆ ಅದನ್ನು ಬೇಯಿಸಿ ನಂತರ ಅದನ್ನು ಒಣಗಿಸಿ ಮೊದಲನೇ ಒಂದು ಬಾರಿ ಸಂಸ್ಕರಣೆ ಮಾಡಿರ್ತಕ್ಕಂಥ ಒಣಗಿಸಿರೋದು, ಅದಕ್ಕೆ ಆಲ್ಮೋಸ್ಟ್ ನೋಡಿ ಇವತ್ತು 13,500 ರೇಟ್ ಇದೆ ಅದು ಕ್ವಿಂಟಾಲ್ಗೆ ಒಣಸಿರ್ತಕ್ಕಂಥದ್ದು. ಮುಂದುವರೆದು ಅವ್ರು ಹೇಳಿದಾಗೆ ಅದನ್ನು ಕೆಲವ್ರಿಗೆ ಬೇಡಿಕೆ ಇರ್ತದೆ, ಔಷಧಿ ಕಂಪನಿಗಳಿಗೆ ಬೇಡಿಕೆ ಇರ್ತದೆ, ಅದನ್ನು ಸ್ಲೈಸಸ್ ಮಾಡ್ತಕ್ಕಂಥದ್ದು, ಚಿಪ್ಪುಗಳು ಮಾಡಿಕೊಡ್ತಕ್ಕಂಥದ್ದು, ಅದು ಮುಂದುವರೆದು ಒಣಗಿಸಿದ ತಕ್ಷಣ ಇನ್ನೊಂದು ಪಾಲಿಷ್ ಮಾಡ್ಬೋದು, ಅದಕ್ಕೂ 14,000-15,000 ರೇಟ್ ಇರುತ್ತೆ. ಇನ್ನೊಂದು ಬಾರಿ ಪಾಲಿಷ್ ಮಾಡಿದೆ, 2 ಪಾಲಿಷ್ ಮಾಡಿರ್ತಕ್ಕಂಥದ್ದು. ಮುಂದುವರೆದು ಪೌಡ್ರು ಮಾಡ್ಬೋದು, ಅದರಲ್ಲೂ 2 ವಿಧವಾದಂಥ ಪೌಡರ್ ಇದೆ, ಕೋರ್ಸ್ ಪೌಡರ್ ಅಂತ 2 mm ದಪ್ಪದು, ಅದು ಬೇರೆ ಉತ್ಪನ್ನಗಳನ್ನ ತಯಾರಿ ಮಾಡಲಿಕ್ಕೆ ಬೇಕಾಗುತ್ತೆ. ಇನ್ನೊಂದು ಫೈನ್ ಪೌಡರು, ನುಣುಪಾಗಿರ್ತಕ್ಕಂಥದ್ದು ನಯವಾಗಿರ್ತಕ್ಕಂಥ ಪುಡಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇದೆ, ಸೌರ ಆಧಾರಿತವಾಗಿ ಅವರು ಒಣಸ್ಕೋಬೋದು ಅಥವಾ ವಿದ್ಯುಚ್ಚಾಲಿತವಾಗಿ ಒಣಸ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಆ ಒಟ್ಟಾರೆ ದ್ವಿತೀಯ ಕೃಷಿಗೆ ಆದ್ಯತೆ ಕೊಟ್ಟು ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಥವಾ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮ ಯೋಜನೆ ಅಡಿನಲ್ಲಿ ನಮ್ಮ KVK ಮುಖಾಂತರ ಅರಿಶಿನ ಸಂಸ್ಕರಣೆಗೆ ಹೋಗ್ಬಿಟ್ಟು ಆ ಒಂದು ಸಂಸ್ಕರಣಾ ಒಂದು ಘಟಕನ ಈಗ ಆಲ್ರೆಡಿ ನಾವು ರೈತರಿಗೆ ಅರ್ಪಿಸಿ ಆಗಿದೆ. ಓಕೆ, ಮತ್ತೆ ಇನ್ನು ಏನೇನು ನಮ್ಮ ವಿಸ್ತರಣಾ ಚಟುವಟಿಕೆ ಆಗಲೇ ನಾನು ತಿಳಿಸಿದಾಗ ಕ್ಷೇತ್ರೋತ್ಸವಗಳಾಗ್ಬೋದು, ಕ್ಷೇತ್ರ ಭೇಟಿಗಳು, ಶೈಕ್ಷಣಿಕ ಪ್ರವಾಸ, ರೇಡಿಯೋ ಕಾರ್ಯಕ್ರಮಗಳು, ಕೃಷಿ ಮೇಳಗಳನ್ನ ಆಯೋಜಿಸ್ತಕ್ಕಂಥದ್ದು, ಕೈಗೊಳ್ತಕ್ಕಂಥದ್ದು, ಕೃಷಿ ಪ್ರವಾಸಗಳು, ಇವು ಪ್ರಮುಖವಾದಂಥ ಮುಂಚೂಣಿಯಲ್ಲಿರ್ತಕ್ಕಂಥ ಇದು ಏನು ನಮ್ಮ ಒಂದು ಚಟುವಟಿಕೆಗಳು, ವಿಸ್ತರಣಾ ಚಟುವಟಿಕೆಗಳು. ಅದಲ್ಲದೆ ರೈತರ ಅವಶ್ಯಕತೆಗೆ ಅನುಸಾರವಾಗಿ ನಮ್ಮ ಕೇಂದ್ರದಲ್ಲಿ ನಮಗೆ ಏನು ನಮ್ಮ ಒಂದು ನಿರ್ದಿಷ್ಟವಾದ ಸ್ಥಳ ಇದೆ, ಕೃಷಿ ಭೂಮಿ ಇದೆ, ಅಲ್ಲೇ ನಾವು ಗುಣಮಟ್ಟದ ಬೀಜ ಉತ್ಪಾದನೆ ಮಾಡ್ತೀವಿ ಅಥವಾ ನಮ್ಮ ಮಾತೃಸಂಸ್ಥೆ ವಿಶ್ವವಿದ್ಯಾಲಯದ ಹಲವಾರು ಘಟಕಗಳಲ್ಲಿ ಉತ್ಪಾದನೆ ಆಗ್ತಾ ಇರ್ತದೆ ಹಲವಾರು ಕೇಂದ್ರಗಳಲ್ಲಿ. ಏನೇನು ಬೀಜ ಸಿಗಬಹುದು ಸಾಮಾನ್ಯವಾಗಿ? ಈಗ ನೋಡಿ, ನಮ್ಮ ಮಂಡ್ಯ ಮತ್ತು ಈ ಚಾಮರಾಜನಗರ ಭಾಗದಲ್ಲಿ ಭತ್ತದ ಬಿತ್ತನೆ ಬೀಜ ಸಿಗುತ್ತೆ. ಅದಲ್ಲದೆ ದ್ವಿದಳ ಧಾನ್ಯ ಬಿತ್ತನೆಗಳು, ಮುಖ್ಯವಾಗಿ ನಮ್ಮಲ್ಲಿ ಹೆಸರು, ಉದ್ದು, ಅಲಸಂದೆ, ಅವರೆ, ಇದೆಲ್ಲ ಬೀಜ ಬಿತ್ತನೆ ಬೀಜಗಳು. ನಾವು ಅದನ್ನು ಕೇಂದ್ರದಲ್ಲಿ ನಮ್ಮ ಒಂದು ತಾಕುಗಳಲ್ಲಿ ಹಾಕಿ ಅದನ್ನು ಬೀಜ ಉತ್ಪಾದನೆ ಮಾಡಿ ಸಂಸ್ಕರಣೆ ಮಾಡಿ ರೈತರಿಗೆ ಮಾರಾಟ ಮಾಡ್ತೀವಿ. ಜೋಳ ಮತ್ತು ಹತ್ತಿ ವಿಶೇಷವಾದ ಬೆಳೆಗಳು. ಅದಕ್ಕೆ ಆದ ಎರಡು ಪ್ರಯೋಜನಗಳಿದೆ. ಅಖಿಲ ಭಾರತ ಸುಸಂಘಟಿತ ಹತ್ತಿ ಬೆಳೆ ಪ್ರಯೋಜನೆ ಹೊಂದಿದೆ, ಅದೇ ರೀತಿ ಅಖಿಲ ಭಾರತ ಸುಸಂಘಟಿತ ಜೋಳ ಬೆಳೆ ಪ್ರಯೋಜನೆ ಕೂಡ ಇದೆ. ಅಲ್ಲಿ ಈಗ ನೋಡಿ, ಹತ್ತಿ ಬೆಳೆ ಯೋಜನೆಯಲ್ಲಿ ಈ ವರ್ಷ ನಸುಗೆಂಪು ಕಾಯಿ ಕೊರಕ ಹುಳದ ಬಾಧೆ ತುಂಬ ಇದೆ. ಅದಕ್ಕೆ ಒಂದು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿ ಅದನ್ನು ನಿಯಂತ್ರಣ ಮಾಡಿ ಉತ್ತಮವಾಗಿ ಬೆಳೆ ಯಾವ ರೀತಿ ಇಳುವರಿ ತಗೋಬಹುದು ಅನ್ನೋ ಒಂದು ತಂತ್ರಜ್ಞಾನ ಹೊರಕೊಟ್ಟಿದ್ದಾರೆ. ಅದಲ್ಲದೆ ಹತ್ತಿಯಲ್ಲಿ ಅಂತರ ಬೆಳೆಗಳು ಕೂಡ, ಹತ್ತಿನಲ್ಲಿ ಈ ಚೌಳಿಕಾಯಿ ಅಂತ ಬರುತ್ತೆ, ಕ್ಲಸ್ಟರ್ ಬೀನ್ ಅಂತ ಹೇಳ್ತೀವಿ, ಗೋರಿಕಾಯಿ, ಆ ನಂತರ ಕಡಲೆಕಾಯಿ, ಅಂತರ ಬೆಳೆಗಳನ್ನ ಮಾಡಿದಾಗ ರೈತರ ಒಂದು ಕ್ಷೇತ್ರನ ಸರಿಯಾದ ಬಳಕೆ ಮಾಡಿಕೊಂಡು ಆದಾಯ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥ ತಂತ್ರಜ್ಞಾನ ಹೊರಗಡೆ ತಂದಿದ್ದಾರೆ. ಅದಲ್ಲದೆ ಜೋಳ ಪ್ರಯೋಜನದಲ್ಲಿ ಒಂದು ತಿನ್ನತಕ್ಕಂಥ ಜೋಳ ಎಡಿಬಲ್ ಅಂತ ಹೇಳ್ತೀವಿ, ಅದರಲ್ಲಿ ಒಂದು ಗ್ರೈನ್ ಸೋರ್ಗಮ್ ಕಾಳು ಬಳಸ್ತಕ್ಕಂಥದ್ದು, ಗ್ರೈನ್ ಸೋರ್ಗಮ್ ಒಂದು ಅನ್ನೋದನ್ನು ಚಾಮರಾಜನಗರ ಕಾಳು ಜೋಳ ಒಂದು ಅನ್ನೋದನ್ನು ಒಂದು ತಳಿನ ನಮಗೋಸ್ಕರನೇ ಬಿಡುಗಡೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ, ಅದು ಉತ್ತಮವಾದಂಥ ತಳಿ. ಅದಲ್ಲದೆ ಮೇವಿನ ಜೋಳನೂ ಕೂಡ, ಚಾಮರಾಜನಗರ ಮೇವಿನ ಜೋಳ ಒಂದು ಅನ್ನತಕ್ಕಂಥ ಮೊದಲನೇ ತಳಿಗಳಾಗಿರೋದ್ರಿಂದ ಒಂದು ಅಂತ ಕೊಟ್ಟ ಇವೆರಡು ತಳಿಗಳನ್ನ ರೈತರಿಗಾಗಿ ಈ ವರ್ಷ ಬಿಡುಗಡೆ ಆಗಿದೆ. ಸರ್ ಸುರೇಶ್ ಅವರೇ, ಏನೇನು ಚಾಲೆಂಜಸ್ನ ಎದುರಿಸಿದ್ರಿ, ಹೇಗೆ ನಿಮ್ಮ ಕಂಪ್ನಿಯನ್ನು ಅಭಿವೃದ್ಧಿಪಡಿಸಿದ್ರಿ ಹೇಳ್ತಾ ಹೋಗಿ ಸರ್. ಓಕೆ, ಪ್ರಾರಂಭದಲ್ಲಿ ಸರ್ ನಾವು ಸಾಕಷ್ಟು ರೈತರ ಹತ್ರ ನಾವು ಒಡನಾಟ ಮಾಡಬೇಕಾದಾಗ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ 1,000 ರೂಪಾಯಿ ನಾವು ಕಟ್ಟಬೇಕು ಅಂದಾಗ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆಯವರು ಇವೆಲ್ಲ ಯೋಚನೆ ಮಾಡಿ ಯೋಜನೆಗಳೆಲ್ಲ ತಗೊಂಡೋಗಿ ಸುಮಾರೆಲ್ಲ ಹಾಳು ಮಾಡಿದ್ದಾರೆ, ಅನಾಶ ಆಗಿದೆ ಅಂತೆಲ್ಲ ಕೆಲವರು ಹೇಳ್ತಾಯಿದ್ರು. ಆದರೆ ನಾವು ಮೈರಡ ಸಂಸ್ಥೆಯಲ್ಲಿ 2002 ನಾವು ಪ್ರಾರಂಭ ಮಾಡಿದಾಗ ಆ ಭಾಗದಲ್ಲಿ ಇದ್ದರಿಂದಾಗಿ ಜನರು ಒಂದು ವಿಶ್ವಾಸ ಇತ್ತು ಮತ್ತು ನಂಬಿಕೆ ಇತ್ತು, 1,000 ರೂಪಾಯಿ ಕಟ್ಟರೂ ಕೂಡ ಇರೋದ್ರು ನಮಗೆ ಇದರಿಂದ ಲಾಭ ಸಿಗ್ತದೆ ಅಥವಾ ಏನಾದರೂ ನಮಗೆ ಉಪಯೋಗ ಆಗ್ತದೆ ಅಂತೇಳಿ ಪ್ರಾರಂಭದಿಂದಲೂ ಕೂಡ ನಾವು ಸಂಘಗಳು ಮಾಡಿ ಬ್ಯಾಂಕ್ಗೆ ನಾವು ಸಾಲ ಸಂಪರ್ಕ ಮಾಡ್ತಕ್ಕಂಥದ್ದು, ಹಣಕಾಸು ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಸಂಪರ್ಕ ಮಾಡಿದ್ದು ಇವೆಲ್ಲ ಅದು ಆ ಭಾಗದಲ್ಲಿ ಕೆಲಸವನ್ನು ಮಾಡಿದ್ವಿ. ಇದೆಲ್ಲ ರೈತರು ನೋಡಿದ್ರಿಂದಾಗಿ ನಮಗೆ ಸ್ವಲ್ಪ ಸುಲಭ ದರದಲ್ಲಿ ನಮಗೆ 1,000 ರೂಪಾಯಿ ಷೇರು ಹಣವನ್ನು ಅವರು ಕಟ್ಟಲಿಕ್ಕೆ ಅವಕಾಶ ಆಯಿತು. ಅದು ಸ್ವಲ್ಪ ಸಾಕಷ್ಟು ಚಾಲೆಂಜಸ್ ಆಯಿತು, ಯಾಕಂದರೆ 1.5 ವರ್ಷ ಟೈಮ್ ನೀಡಿತ್ತು, ಯಾಕಂದರೆ ರೈತರ ಹತ್ರ ನಾವು ಕಲೆಕ್ಟ್ ಮಾಡುವಾಗ ಅದನ್ನು ಕಲೆಕ್ಟ್ ಮಾಡಿ ನಾವು ಒಂದು 1,000 ರೂಪಾಯಿನ ಕಲೆಕ್ಟ್ ಮಾಡಿ 10 ಲಕ್ಷ ಮಾಡ್ತಕ್ಕಂಥದ್ದು ಅದೊಂದು ದೊಡ್ಡ ಸವಾಲೇ ಆಯಿತು. ಆಗಿದ್ದಾಗೂ ಕೂಡ ರೈತರು ಸ್ವಲ್ಪ ಆತ್ಮವಿಶ್ವಾಸದಿಂದ ನಂಬಿಕೆಯಿಂದ ಅದನ್ನು ಕಟ್ಟಿದ್ದಾರೆ. ಇದು ನಂತರ ದಿನಗಳಲ್ಲಿ ಏನಾಯಿತು ಅಂದರೆ ಸ್ವಲ್ಪ ನಮಗೆ ಪರವಾನಗಿ ಮಾಡಬೇಕು, ಬಿತ್ತನೆ ಬೀಜ ಗೊಬ್ಬರ ಔಷಧಿ ಅದನ್ನು ಕೃಷಿ ಇಲಾಖೆಯಿಂದಲೂ ಹೋಗಿ ಅದನ್ನಲ್ಲಿ ಪರವಾನಗಿಯನ್ನು ಮಾಡಿಕೊಂಡು ಪುನಃ ಈಗ APMC ಕೂಡ ಟ್ರೇಡರ್ ಲೈಸೆನ್ಸ್ ಕೂಡ ನಾವು ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬೇರೆ ಬೆಳೀತಕ್ಕಂಥ ಏನೇ ಉತ್ಪನ್ನಗಳಿರ್ಬೋದು ಆ ಉತ್ಪನ್ನಗಳು ನೇರವಾಗಿ ಬೇರೆ ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಅಥವಾ ಖರೀದಿದಾರ ಸಿಕ್ಕಿದವರಿಗೆ ಕಂಪನಿಗಳಿಗೆ ನಾವು ಮಾರಾಟ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ. ನಿಮ್ಮಲ್ಲಿ ಅರಿಶಿಣಕ್ಕೆ ಅಂತಲೇ ಮಾರುಕಟ್ಟೆ ಇದೆ APMC ಸರ್? APMC ಅರಿಶಿಣ ಮಾರುಕಟ್ಟೆ ಪ್ರತಿ ಗುರುವಾರ ಅದು ಮಾಡ್ತಾ ಇದ್ದಾರೆ ಅರಿಶಿಣ ನೇರವಾಗಿ. ನೀವೇ ನೇರವಾಗಿ ಹೋಗಿ ಅಲ್ಲಿ ಕೂತು ಮಾರಾಟ ಮಾಡಬಹುದಲ್ಲ, ಆಲೋಚನೆ APMC ಕೂಡ ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ನೀವು ಬಂದು ಬೇಕಾದ್ರೆ ಒಂದು ಮಳಿಗೆಯನ್ನು ತಗೊಳ್ಳಿ ಬಾಡಿಗೆ ದರದಲ್ಲಿ, ಮತ್ತೆ APMC ಕೂಡ ತಗೊಳ್ಳಿ ಬೇಕಾದ್ರೆ ಒಂದು ನಾವು ಎಷ್ಟು ನಿಮಗೆ ಬೇಕಾಗ್ತದೆ ಸ್ಟೋರ್ ಮಾಡಲಿಕ್ಕೆ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ನಾವು ಬೋರ್ಡ್ ಮೀಟಿಂಗ್ ಕೂಡ ಮಾತಾಡಿದ್ವಿ, ಯಾಕಂದ್ರೆ ನಾವು ಇಲ್ಲಿ ನಮ್ಮದು ಗೋಡನ್ ಮಾಡುವಂಥ ಆಲೋಚನೆ ಇರೋದ್ರಿಂದ ಇದನ್ನು ಫಸ್ಟ್ ಮಾಡಿಬಿಡೋಣ. ಇದು ಮಾಡಿದ ನಂತರ ಒಂದು ವೇಳೆ ನಮಗೆ ತುಂಬ ಬೇಕಾಗ್ತದೆ, ಬೇಡಿಕೆ ಆಗ್ತದೆ ಅಂದರೆ ಬೇಕಾದ್ರೆ ಅಲ್ಲಿ APMC ಕೂಡ ತಗೊಳ್ಳೋಣ ಅಂತ ಒಂದು ಯೋಚನೆ ಇದೆ. ಅಲ್ಲ, ಇತ್ತೀಚೆಗೆ ಒಂದು 2-2 ವರ್ಷ 3-3 ವರ್ಷ ಇರುವಂಥ ಕಂಪನಿಗಳೇ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾರೆ, ಲಕ್ಷದಲ್ಲೇ ಇದ್ದೀರಾ? ಲಕ್ಷದಲ್ಲಿ ಆದ್ರೂ, ಯಾಕಂದ್ರೆ ನಾವು ಜಮೀನಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ವಿ ಸರ್, ಈ ಅಮೌಂಟ್ ಅಲ್ಲಿ ಸ್ವಲ್ಪ ಒಂದು 3 ಲಕ್ಷ ಅಲ್ಲಿ ಅಂದ್ರೆ ಬಿಸ್ನೆಸ್ ನ ಇನ್ನೂ ಜಾಸ್ತಿ ಮಾಡಬೇಕು ನಮ್ಮಲ್ಲಿ. ಅದು ಕೂಡ ಒಂದು ಸವಾಲಾಗಿದೆ, ಯಾಕಂದ್ರೆ ಬರ್ತಕ್ಕಂಥ ಸುತ್ತಮುತ್ತ ಕೆಲವು ಪೈಪೋಟಿಗಳು ಇರ್ಬೋದು, ಬೇರೆ ಬೇರೆ ಕೆಲವು ಯೋಚನೆಗಳಿಂದ ನಮಗೆ ಸ್ವಲ್ಪ ಕುಂಠಿತ ಆಗಿರ್ಬೋದು ಬಿಸ್ನೆಸ್ ಅಲ್ಲಿ. ಆದರೆ ಮುಂದಿನ ದಿನಗಳಲ್ಲಿ ಇದು ಉತ್ತಮವಂತ ಬೆಳವಣಿಗೆ ಮಾಡ್ತದೆ, ಒಂದು ಅಭಿವೃದ್ಧಿ ತರ್ತದೆ ಅಂತ ಒಂದು ಭರವಸೆ ಕೂಡ ನಮ್ಮಲ್ಲಿ ಇದೆ ಸರ್. ಮಧ್ಯದಲ್ಲಿ ಒಂದಷ್ಟು ಕರೋನಾ ಸಮಸ್ಯೆ ಏನಾದ್ರು ಆಯ್ತು ತಮಗೆ? ಇದು ಸರ್, ಅದು ಕೂಡ ನಮಗೆ ಸಾಕಷ್ಟು ತೊಂದರೆ ಆಯಿತು, ಯಾಕಂದರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ವರ್ಷ ನಮಗೆ ಸರಿಯಾದ ರೀತಿ ಆಗಲಿಲ್ಲ, ಮಾರಾಟ ಏನು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ರೈತರಿಂದ ಕೂಡ ನಮ್ಗೆ ಸಂಪರ್ಕ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಆ ದಿನಗಳಲ್ಲಿ ಸ್ವಲ್ಪ ನಮಗೆ ನಷ್ಟ ಆದದ್ದು ಕೂಡ ಉಂಟು. ಈಗ ಎಲ್ಲರ ಸಬ್ಸಿಡಿ ಸಹಾಯಧನ ಎಲ್ಲ ನಿಂತಿದೆ ಅಂತ ಭಾವಿಸ್ತೀನಿ, ಈಗ ನಿಮ್ಮ ಕಾಲ ಮೇಲೆ ನೀವು ನಿಂತು ನಿಮ್ಮ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಿ. ಸ್ಟಾರ್ಟಿಂಗ್ ಅಲ್ಲಿ 3 ವರ್ಷಕ್ಕೆ ಮುಗೀತು ಅದು ನಮ್ಮಲ್ಲಿ ಇರ್ತಕ್ಕಂಥ, ಈಗ ಸ್ವತಃ ನಾವೇ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ದಿನಗಳಿಂದ ಸ್ವಲ್ಪ ನಿಭಾಯಿಸ್ಕೊಂಡು ಹೋಗೋದ್ರಿಂದ ಸ್ವಲ್ಪ ನಮಗೆ ಅದು ಸವಾಲಾಗಿದೆ ಸರ್. ಅಲ್ವಾ, ತಿಂಗಳಿಗೆ ಏನು ಖರ್ಚಾಗ್ತಿದೆ ತಮ್ಮದು ಸರ್? ಒಂದು 50,000 ರೂಪಾಯಿ ಆಡಳಿತಾತ್ಮಕ, 50,000 ರೂಪಾಯಿ ಟೋಟಲ್ ಆಗಿ 50,000 ರೂಪಾಯಿ ಖರ್ಚಾಗ್ತದೆ ಒಂದು ತಿಂಗಳಿಗೆ. ಒಂದು ತಿಂಗಳಿಗೆ ಏನು ಬಿಸ್ನೆಸ್ ಆಗ್ತಾ ಇದೆ? ಬಿಸ್ನೆಸ್ ಹೆಚ್ಚಿಕೊಂಡು ಒಂದು 4-5 ಲಕ್ಷ ನಮಗೆ ಬರ್ತದೆ ಸರ್. ಹೌದಾ, ಅಂದರೆ ಆದಾಯ ಬರ್ತಾ ಇದೆ ನಿಮ್ಮ 30-40 ಈ ಥರ ನಮಗೆ ಮ್ಯಾನೇಜ್ ಆಗ್ತದೆ. ಸ್ವಲ್ಪ ನಮಗೆ ಕೆಲವು ತಿಂಗಳಲ್ಲಿ ಸೀಸನ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ, ಅನ್ ಸೀಸನ್ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ, ಸ್ವಲ್ಪ ಮ್ಯಾನೇಜ್ ಆಗಿ ಹೋಗ್ತಾ ಇದೆ, ಮಾಡ್ಕೊಂಡು ಹೋಗ್ತಾ ಇದೆ. ಹೇಳಿ, ಈ ನಿಟ್ಟಿನಲ್ಲಿ ಅವರಿಗೆ ಸಹಕಾರಿಯಾಗಿ ಅವರ ಏನು ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಅದೇ ಅರಿಶಿನ ಬೀಜೋತ್ಪಾದನೆಗೆ ಅವರಲ್ಲೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. 1,000 ಜನ ರೈತರು ಏನಿದ್ರಲ್ಲಿ ಅದರಲ್ಲಿ ಆಲ್ಮೋಸ್ಟ್ 30% ನಮ್ಮ ಸುಧಾರಿತ ತಳಿ ಬೀಜೋತ್ಪಾದನೆ ಮಾಡ್ತಾರೆ. ನಾನು ತಿಳಿಸಿದಾಗೆ ಲಾಸ್ಟ್ ಟೈಮು 650 ಟನ್ ಏನು ಅವರು ಉತ್ಪಾದನೆ ಮಾಡಿದ್ರು ಅದನ್ನೆಲ್ಲ ಬೀಜೋತ್ಪಾದನೆಗೆ ಕೊಟ್ಟು ಅಂದರೆ ಬೀಜದ ರೂಪದಲ್ಲಿ ಮಾರಿಸ್ಕೊಡ್ಲಿಕ್ಕೆ ನಾವು ಕೂಡ ಸಹಕಾರ ಮಾಡಿ ಪಕ್ಕದ ಜಿಲ್ಲೆಗಳು ಹಾಸನ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಆನಂತರ ಮಡಿಕೇರಿ ಜಿಲ್ಲೆ, ಈ ಕಡೆ ಚನ್ನಪಟ್ಟಣ, ಮಂಡ್ಯದಿಂದನೂ ಕೂಡ ಬೇಡಿಕೆ ಬಂದಿದೆ. ಹಲವಾರು ರೈತರಿಗೆ ಅದನ್ನು ಅವರು ಒದಗಿಸಿದ್ದಾರೆ. ಈ ವರ್ಷನೂ ಬೀಜೋತ್ಪಾದನೆ ಮಾಡ್ತಿದ್ದೀರಾ ಸರ್? ಪ್ರತಿ ವರ್ಷ ಮಾಡ್ತಾ ಇದೀವಿ. ಈ ವರ್ಷನೂ ಲಭ್ಯ ಇದೆಯಾ? ನಾವು ಇದು ಸ್ಟಾರ್ಟ್ ಮಾಡಿದೀವಿ ಅಲ್ಲ, ಈ ವರ್ಷದ ಬಗ್ಗೆ ಹೇಳಿ. ಈ 2025 ಲಭ್ಯ ಇದೆಯಾ ನಿಮ್ಮ ಹತ್ರ ಬೀಜ? ಬಟ್ ಈಗಿಲ್ಲ ಸರ್, ಈಗ ಮುಗಿತು ಆಲ್ಮೋಸ್ಟ್. ಈಗ ಸೀಸನ್ ಮುಗಿದಿದೆ ಸರ್, ಆಲ್ಮೋಸ್ಟ್ ಸೀಸನ್ ಈಗ ಮುಗಿದಿದೆ. ಹಲವಾರು ಜನರಿಗೆ ಬಿತ್ತನೆ ಬೀಜ ಅವ್ರ ಮುಖಾಂತರ ಕೊಡಿಸಿ ಆಗಿದೆ. ಅಲ್ಲ, ಜೂನ್ ಜುಲೈ ಅಲ್ಲೂ ಬಿತ್ತನೆ ಮಾಡಬಹುದು? ಇಲ್ಲ, ಜೂನ್ ತಡ ಆಯ್ತು. ಮೇ ಎಂಡಿಗೆ ಮುಗಿದೋಗ್ಬೇಕು. ಈಗ ಬದಲಾಗ್ತಾ ಇರೋ ಹವಾಮಾನ, ನಮಗೆ ಪೂರ್ವ ಮುಂಗಾರು ಮಳೆ ಜಾಸ್ತಿ ಸಿಗ್ತಾ ಇದೆ. ಸೊ ಹಾಗಾಗಿ ಭೂಮಿಯಲ್ಲಿ ತೇವಾಂಶ ಆಗಿ ಲ್ಯಾಂಡ್ ಪ್ರಿಪರೇಷನ್ನು, ಭೂಮಿ ಸಿದ್ಧತೆ ಎಲ್ಲ ಮುಂಚಿತವಾಗಿ ಆಗ್ತಿದೆ. ಸೊ ಹಾಗಾಗಿ ಮೇ ತಿಂಗಳು ಸೂಕ್ತ ಕಾಲ ಸರ್. ಸರಿ, ಕಡೆಯದಾಗಿ ಜೂನ್ ಮೊದಲನೇ ವಾರದವರೆಗೂ ಮಾಡ್ತಾರೆ, ಬಟ್ ಬಿತ್ತನೆ ಬೀಜ ಈಗ ಲಭ್ಯತೆ ಇಲ್ಲವೇ ಇಲ್ಲ. 25-26 ಅವರು ಕೂಡ ಬೀಜೋತ್ಪಾದನೆ ಮಾಡಿ ಮುಂದಿನ ಸೀಸನ್ಗೆ ಸಿಗಲಿಕ್ಕೆ ಸಹಕಾರ ಮಾಡಿಕೊಡ್ತಾರೆ. ಅದೇ ರೀತಿ ನಾನು ಹೇಳಿದಾಗೆ ನಮ್ಮ ಚಟುವಟಿಕೆಗಳಲ್ಲಿ ಬೀಜ ಉತ್ಪಾದನೆ ಮಾಡ್ತೀವಿ, ನಂತರ ಕಸಿ ಗಿಡಗಳು, ಹಣ್ಣಿನ ಸಸಿಗಳಾಗ್ಬೋದು, ಈ ರೀತಿ ಕಸಿ ಗಿಡಗಳನ್ನ ನಾವು ಮಾಡಿ ಅಗತ್ಯಕ್ಕನುಸಾರ, ಮತ್ತೆ ಜಾನುವಾರು ತಳಿಗಳು, ಈಗ ನಮ್ಮಲ್ಲಿ ಬಂಡೂರು ತಳಿಗಳಿದ್ದಾವೆ, ಹಲವಾರು ಜನ ತಗೊಂಡೋಗ್ತಾರೆ, ಮರಿಗಳನ್ನ ತಗೊಂಡೋಗಿ ಸಾಕಣೆ ಮಾಡ್ತಾರೆ, ಅದರಿಂದ ಅವರ ಆದಾಯ ಹೆಚ್ಚಾಗ್ತಕ್ಕಂಥದ್ದು. ಮತ್ತೆ ಪ್ರಾಣಿಜನ್ಯ ಉತ್ಪನ್ನಗಳು, ಹಂಗಂತ ಬಂದಾಗ ಈ ಎರೆಗೊಬ್ಬರ ಆಗ್ಬೋದು, ಪಂಚಗವಿ ಆಗ್ಬೋದು, ಜೀವಾಮೃತ ದ್ರಾವಕಗಳು ಏನಿದ್ದಾವೆ, ಇತ್ತೀಚೆಗೆ ರಾಸಾಯನಿಕ ಕಡಿಮೆ ಮಾಡಿ ಭೂಮಿನ ಒಂದು ಪರಿಸ್ಥಿತಿ ಜಾಸ್ತಿ ಉತ್ತಮಗೊಳಿಸ್ಕೊಂಡು ಉತ್ಪಾದನೆ ಮಾಡಲಿಕ್ಕೆ ಈ ಥರ ಪ್ರಾಣಿಜನ್ಯ ಉತ್ಪನ್ನಗಳನ್ನು ಕೂಡ ತಯಾರಿ ಮಾಡ್ತೀವಿ. ಯಾಕೆಂದರೆ ನಮಗೆ ನೈಸರ್ಗಿಕ ಕೃಷಿ ಯೋಜನೆ ಅಡಿಯಲ್ಲಿ ಒಂದು ಘಟಕನೇ ಕೊಟ್ಟಿದ್ದಾರೆ, ಅಲ್ಲಿ ಜೀವಾಮೃತ, ಬೀಜಾಮೃತ, ಪಂಚಗವ್ಯ ಇವನ್ನೆಲ್ಲ ಎರೆಜಲ ಇದನ್ನೆಲ್ಲ ಉತ್ಪಾದನೆ ಮಾಡ್ತೀವಿ. ಮತ್ತು ಜೈವಿಕ ಉತ್ಪನ್ನಗಳು ಅವು ಕೂಡ ಪ್ರಮುಖವಾದದ್ದು. ನಮ್ಮಲ್ಲಿ ಈ ಒಂದು ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯಿಂದ ಒಂದು ಯೂನಿಟ್ ಕೊಟ್ಟಿದ್ದಾರೆ ಸರ್, ಅದರಲ್ಲಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಎಣ್ಣೆ, ಹೊಂಗೆ ಎಣ್ಣೆನ ಮಾಡಿ ಅದನ್ನು ರೈತರಿಗೆ ಸರಬರಾಜು ಮಾಡ್ತಿರ್ತಕ್ಕಂಥ ನಿರ್ದಿಷ್ಟ ಪದ್ಧತಿಯಲ್ಲಿ ಮಾಡ್ತಿದ್ದೀವಿ. ಸೊ ಇದು ಕೂಡ ನಮ್ಮ ಒಂದು ಚಟುವಟಿಕೆಗಳಲ್ಲಿ ಬರುತ್ತೆ. ರೈತರಿಗೆ ಈ ಒಂದು ಸಂದಿಗ್ಧ ಪರಿಕರಗಳನ್ನ, ಅಗತ್ಯ ಪರಿಕರಗಳನ್ನ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಷ್ಟು ಉತ್ಪಾದನೆ ಮಾಡಿ ಅದನ್ನು ರೈತರಿಗೆ ಒದಗಿಸ್ತಕ್ಕಂಥದ್ದು. ಹೇಳಿ ಸರ್, ನಿಮ್ಮ ಕಂಪನಿ ಬಗ್ಗೆ ಇನ್ನೂ ಒಂದಷ್ಟು ವಿಚಾರಗಳನ್ನ. ಸರ್, ನಾನು ಮುಂದುವರೆದು ನಮ್ಮ ಕಂಪನಿಯಲ್ಲಿ ಸರ್, ಈಗ ಕೆಲವು ಭಾಗದಲ್ಲಿ ನಮ್ಮ ಭಾಗದಲ್ಲಿ ಏನಾಗ್ತದೆ ಸರ್, ಪುಣಜೂರು ಭಾಗದಲ್ಲಿ ಸಾಕಷ್ಟು ಸ್ವಲ್ಪ ಪ್ರಾಣಿಗಳ ಹಾವಳಿ ಇದೆ. ಆ ಭಾಗದಲ್ಲಿ ಏನು ಮಾಡ್ತೀವಿ ಅಂದರೆ ಚಿಯಾ ಅಂತ ಒಂದು ಸೀಡ್ಸ್ ಇದೆಯಲ್ಲ ಸರ್, ಅದನ್ನು ನಾವು ಹೆಚ್ಚು ಕಮ್ಮಿ ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಚಿಯಾ ಬೆಳೆ, ಚಿಯಾ ಬೆಳೆ, ಅದು ಗೇಲ್ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯ ಆ ಭಾಗದಲ್ಲಿ ಏನಾಗ್ತದೆ ಅಂದರೆ ಪ್ರಾಣಿಗಳದ್ದು ಹಾವಳಿ ಸಹ, ಹಂದಿ ಮತ್ತು ಆನೆಗಳದ್ದು ಸ್ವಲ್ಪ ಹಾವಳಿ ಜಾಸ್ತಿ ಇದೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಜೋಳ ಹಾಕ್ತಾರೆ, ಈ ಜೊತೆಗೆ ಚಿಯನ್ನು ಕೂಡ ಹೆಚ್ಚು ಸಾಮಾನ್ಯ ರೈತರು ಹಾಕ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಈ ಭಾಗದಲ್ಲೇ ಈ ವರ್ಷದಲ್ಲಿ 70 ಎಕರೆಗೆ ನಾವು ಚಿಯಾ ಸೇರಿಸ್ಕೊಟ್ಟಿದ್ವಿ. ನೇರವಾಗಿ ಅದೇನಾಗ್ತದೆ ಅಂದರೆ ಒಂದು 10,000 ರೂಪಾಯಿನಿಂದ ಹಿಡಿದು 35,000 ರೂಪಾಯಿವರೆಗೂ ಕೂಡ ರೇಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಸರ್. ಅದನ್ನು ನೀವೇ ಖರೀದಿ ಮಾಡ್ತೀರಾ? ನಾವೇ ಖರೀದಿ ಮಾಡ್ತೀವಿ. ಅದಕ್ಕೆ ಖರೀದಿದಾರಿದ್ದಾರೆ, ಬೇರೆ ಬೇರೆ ಭಾಗದಲ್ಲಿ, ಮೈಸೂರು, ಬೆಂಗಳೂರಲ್ಲಿದ್ದಾರೆ, ಮತ್ತು ನಂಜನಗೂಡು ಕೂಡ ಇದ್ದಾರೆ. ರೇಟ್ ಕೇಳ್ತೀವಿ, ರೇಟ್ ಒಳ್ಳೆ ರೇಟ್ ಬಂತು ಅಂದರೆ ರೇಟ್ ನಾವು ರೈತರ ಹತ್ರ ಪರ್ಚೇಸ್ ಮಾಡ್ಕೊಂಡು ಬೀಜ ಕೊಡ್ತೀರಿ, ಉತ್ಪನ್ನ ನೀವೇ ಖರೀದಿ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಚೆನ್ನಾಗಿದೆ, ಆಗ್ತಾ ಇದೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಸ್ವೀಟ್ ಕಾರ್ನ್ ಮತ್ತು ಬೇಬಿ ಕಾರ್ನ್ ಅಂತೇಳಿ ಜೋಳ ಇದೆಯಲ್ಲ ಸರ್, ಅದನ್ನು ಕೂಡ ಲಾಸ್ಟ್ ಇಯರ್ ಏನು ಮಾಡಿದ್ವಿ, ಒಂದು 15 ಎಕರೆ ಕೊಟ್ಟಿದ್ವಿ ರೈತರಿಗೆ, ಬೆಳೆದಿದ್ರು. ಬಟ್ ಸೊ ಸ್ವೀಟ್ ಕಾರ್ನ್ಗಿಂತ ಬೇಬಿ ಕಾರ್ನ್ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂತು. ಹಾಗಾಗಿ ರೈತರು ಏನಂದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವು ಬೇಬಿ ಕಾರ್ನ್ ಮಾಡ್ಬೋದಲ್ಲ ಅಂತ ಒಂದು ಯೋಚನೆ ಮಾಡಿದ್ರೆ, ಕಂಪನಿಯವ್ರ ಜೊತೆಲಿ ನಾವು ಸಂಪರ್ಕ ಮಾಡಿಕೊಂಡು ಮತ್ತೆ ಒಪ್ಪಂದ ಕೃಷಿ ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ದೀವಿ. ಯಾವುದು ರೈತರಿಗೆ ಇಳುವರಿ ಬರುತ್ತೆ ಮತ್ತು ಒಳ್ಳೆ ಲಾಭದಾಯಕ ಆಗುತ್ತೆ ಅಂತಗಳನ್ನು ನಾವು ಮುಂದುವರಿಸ್ತೀವಿ. ಇಲ್ಲಾಂದ್ರೆ ಅದು ಸ್ವಲ್ಪ ಲಾಸ್ ಆಗ್ತದೆ ರೈತರಿಗೆ ಅಂದರೆ ಅದನ್ನು ನಾವು ಅಲ್ಲಿಂದ. ಇತ್ತೀಚೆಗೆ ಈ ಪ್ರಾಣಿಗಳ ಹಾವಳಿ ತಪ್ಪಿಸ್ಲಿಕ್ಕೋಸ್ಕರ ಸುಗಂಧ ದ್ರವ್ಯ ಸಸ್ಯಗಳು, ಸುಗಂಧ ದ್ರವ್ಯ ಸಸ್ಯಗಳನ್ನ ಬೆಳೆದು ಅದರಿಂದ ಎಣ್ಣೆನ ತೆಗೆದು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಆಗಿದೆ. ಮುಂದುವರೆದು ಮೊನ್ನೆ ಅವರಿಗೆ ಒಂದು ಪಾಕ್ಷಿಕದ ಹಿಂದೆ ಚೆಂಡು ಹೂವು ಬೆಳೆಯತಕ್ಕಂಥ ಒಂದು ಯೋಜನೆಯನ್ನು ಹಾಕಿ ಒಂದು ಕೊಯಂಬತ್ತೂರು ಸಂಸ್ಥೆಯಿಂದ ಅವ್ರಿಗೆ ಒಡಂಬಡಿಕೆ ಮಾಡಿಸಿ ನಮ್ಮ ಕೇಂದ್ರದಲ್ಲಿ ಅವ್ರಿಗೆಲ್ಲ ಸಾಮರ್ಥ್ಯ ಬಲವರ್ಧನೆ ಮಾಡಿ ಈಗ ಅದೊಂದು ಯೋಜನೆ ಮುಂಚೂಣಿಯಲ್ಲಿದೆ. ಹೇಳಿ, ಚೆಂಡು ಹೂವು ಅಚೆಂಡುವಿಗೆ ಸಂಬಂಧಪಟ್ಟ ಹೆಸರು ಅಕ್ವಾ ಇಂಡ್ ಅಂತೇಳಿ ಬದನಗುಪ್ಪೆಯಲ್ಲಿ ಹೊಸದಾಗಿ ಒಂದು ಕಂಪನಿ ಓಪನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ನಾವು ಮಾಡೋದು ಕೆ ವಿ ಕೆನಲ್ಲಿ ರೈತರುಗಳನ್ನ ಕರೆಸಿ ಒಂದು ತರಬೇತಿಯನ್ನು ಮಾಡಿಸ್ತೀವಿ. ತರಬೇತಿ ಮಾಡಿ ನೇರವಾಗಿ ಕಂಪ್ನಿಯವರು ಕೂಡ ಬಂದಿದ್ದರು ನಮಗೆ ಅದು ಯಾವುದರ ಒಂದು ಯಾವ ರೀತಿ ಅಂತ ವ್ಯವಸಾಯ ಮಾಡಬೇಕು ಮತ್ತು ಅದರ ಕೃಷಿ ಸಂಬಂಧಪಟ್ಟಂತೆ ಎಲ್ಲ ಥರದ್ದು ಕೂಡ ತರಬೇತಿ ನಾವು ತಿಳಿಸಿದ್ರು. ತಿಳಿಸಿದ ಮೇಲೆ ಹೆಚ್ಚು ಕಮ್ಮಿ ಒಂದು 50 ಎಕರೆ ನಮಗೆ ಈ ಭಾಗದಲ್ಲಿ ಸಿಕ್ಕಿದೆ ಸರ್. ಮಾಡಿದ್ದೀವಿ, ನಾಟಿ ಹಾಕಿದ್ದಾರೆ. ಬಹುಶಃ 3-4 ತಿಂಗಳಲ್ಲಿ ಅದೆಲ್ಲ ಬಹುಶಃ ಮುಕ್ತಾಯ. ಚೆಂಡುವುದೇ ಭಾಳ ದೊಡ್ಡ ಸಮಸ್ಯೆ ಅಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ ಸರ್. ಈಗ ಬದನಗುಪ್ಪೆ ಕೆಲ್ಲಂಬಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶ ಇದೆ. ಕೈಗಾರಿಕೆ ಅಂದರೆ ನಾವೆಲ್ಲ ಬರೀ ಬೇರೆ ಬೇರೆ ಸಿಟಿಗೆ ವಸ್ತು, ಅಲ್ಲಿ ಚೆಂಡು ಹೂವು ಸಂಸ್ಕರಣೆ ಒಂದು ಘಟಕ ಆಗಿದೆ ನೋಡಿ. ಮೊದಲು ಅವರು ಈ ರೈತ ಉತ್ಪಾದಕರ ಸಂಸ್ಥೆನ ಹುಡುಕೊಂಡು ಬಂದು ಕಳೆದ ಬಾರಿ 5 ಜನರಲ್ಲಿ ಮಾಡಿಸಿದ್ರು. ಅದರ ಸ್ಪಂದನೆ ಉತ್ತಮವಾಗಿರೋದ್ರಿಂದ ನಾವು ಕೂಡ ಅವರಿಗೆ ತಾಂತ್ರಿಕ ಮಾಹಿತಿ ಕೊಟ್ಟು ಒಂದು ದಿನ ಕಾರ್ಯಾಗಾರನೇ ಮಾಡಿ ಚೆಂಡು ಬೆಳವಣಿಗೆ ಮಾಡ್ತಾ ಮತ್ತೆ ಕ್ಷೇತ್ರಗಳನ್ನ ಭೇಟಿ ಮಾಡಿಸಿ ಈಗ ಅವ್ರಿಗೆ ಒಡಂಬಡಿಕೆ ಮಾಡಿಸಿ. ಇಲ್ಲ ಬೆಳೆಸ್ಬಿಡ್ತಾರೆ, ಖರೀದಿ ಮಾಡಲ್ಲ ಅನ್ನೋ ಒಂದು ಆರೋಪ ತುಂಬ ಇಲ್ಲ. ಆ ಖರೀದಿಗೋಸ್ಕರನೇ ಅವ್ರಿಗೆ ಒಡಂಬಡಿಕೆ ಮಾಡಿ ಅದು ಇಲ್ಲ. ಚೆಂಡು ಹೂವಿಗೆ ಮಾರುಕಟ್ಟೆ ಇದೆ ನಮ್ಮ ಜಿಲ್ಲೆಯಲ್ಲಿ, ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಪಕ್ಕದ ತಮಿಳುನಾಡಲ್ಲಿ ಹಲವಾರು ಸಂಸ್ಕರಣಾ ಘಟಕಗಳಿರೋದ್ರಿಂದ ತೆಗೆದುಕೊಂಡು ಹೋಗ್ತಾರೆ. ಕಳೆದ ಬಾರಿನೂ ಅವರು ಕೊಟ್ಟಿದ್ದಾರೆ ಅದನ್ನ ಸರ್. ಯಾಕೆ ಅಂತಂದ್ರೆ ಈಗ ಬೇರೆ ತರಕಾರಿ ಬೆಳೆ ಇದೆಯಲ್ಲ ಸರ್, ತರಕಾರಿ ಬೆಳೆ ಬೆಳೀತಾರೆ, ಬೆಳೆದಕ್ಕೆ ಸರಿಯಾದ ರೀತಿ ಮಾರುಕಟ್ಟೆಗೆ ಬೆಲೆ ಸಿಕ್ಕೋದಿಲ್ಲ. ಕೆಲವೊಮ್ಮೆ ತುಂಬಾ ಮೊಟ್ಟ ಮೊಟ್ಟ ತಗೊಳ್ತಾರೆ, ಒಂದು 2-3 ರೂಪಾಯಿಗೆಲ್ಲ ಹೊರಟೋಗ್ತದೆ. ಕೆಲವು 10 ರೂಪಾಯಿ 20 ರೂಪಾಯಿ ಹೋಗಿದ್ದು ಉಂಟು. ಆದರೆ ಇಂಥ ಇದಕ್ಕೆ ಏನಪ್ಪಂದ್ರೆ ಒಂದು ಫಿಕ್ಸೆಡ್ ರೇಟ್ ಇದೆಯಲ್ಲ ಸರ್. ಆ ಫಿಕ್ಸೆಡ್ ರೇಟ್ ಇರೋದು 10 ರೂಪಾಯಿ ಕೊಡ್ತಾರೆ ಕೆ ಜಿಗೆ, ಆರಾಮಾಗಿ ಅವ್ರು ಬೆಳೆದಂತ 4 ತಿಂಗಳಿಗೆ ಮುಗಿದೋಗ್ತದೆ. ಹಾಗಾಗಿ ಉತ್ತಮವಂತ ಇಳುವರಿ ಕೂಡ ಸಿಕ್ಕಿದ್ರೆ ಒಳ್ಳೆಯದಾದ್ರೂ ಒಳ್ಳೇದ್ರಪ್ಪ. ಒಳ್ಳೆ ಸುಮಾರು ಆರೋಪಗಳಿದಾವೆ ಚೆಂಡು ಬಗ್ಗೆ. ಇದೆ ಸರ್, ಆಯ್ತು, ಜಾಗರೂಕತೆ ತಗೊಂಡಿದ್ದೀರಿ. ಹೌದು, ಆಯ್ತು ಸರ್, ಮುಂದೆ ಹೇಳಿ. ಮುಂದಿನ ದಿನಗಳಲ್ಲಿ ಸರ್ ಈಗ ಚೆಂಡು ಆದ್ಮೇಲೆ ನಾವು ಬೇರೆ ಬೇರೆ ಕೆಲವು ಹೊಸ ಹೊಸ ಬೆಳೆಗಳು ಯಾವ್ದಾದ್ರು ಸಿಕ್ಕಿದ್ರೆ ಅಂಥವುಗಳನ್ನ ಪ್ರಾತ್ಯಕ್ಷತೆ ಕೆ ವಿ ಕೆ ಮುಖಾಂತರ ಮಾಡಿಸಿ. ಯಾವ್ದು ಸಿಕ್ಕಿದೆ ಸರ್ ಹೊಸ ಬೆಳೆ? ಹೊಸ ಬೆಳೆ ಅಂತಂದ್ರೆ ನಮಗೆ ಅದೇ ಸ್ವೀಟ್ ಕಾರ್ಡ್ ಹೇಳಿದ್ರಲ್ಲ ಸರ್, ಸ್ವೀಟ್ ಕಾರ್ಡ್ ಬೇಬಿ ಕಾರ್ಡ್ ಅದನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದೇ ತರ ಯಾವ್ದೋ ಒಂದು ಸಿಹಿಜೋಳ ಹೇಳಿದ್ರಲ್ಲ ಚಾಮರಾಜನಗರ ಒಂದು, ಅದು ನಮಗೆ ಗುಂಡ್ಲುಪೇಟೆ ತಾಲೂಕಿಗೆ ಸೂಕ್ತವಾಗಿದೆ ಸರ್. ಯಾಕೆಂದ್ರೆ ಅಲ್ಲಿ ಈ ಕಾಳುಜೋಳದ ವಿಸ್ತೀರ್ಣ ಜಾಸ್ತಿ. ಇವರಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕಿಂತ ವಾಣಿಜ್ಯ ಬೆಳೆಗಳು ಹೆಚ್ಚಿಗೆ ಬೆಳೀತಾರೆ. ಅದಕ್ಕೆ ಏನು ಮಾಡಿದ್ವಿ, ಇಲ್ಲಿ ತೆಂಗು ಮತ್ತು ಅಡಿಕೆ ತೋಟಗಳು ಕಂಡು ಬಂದಿವೆ. ಅದರಲ್ಲಿ ಅಂತರ್ ಬೆಳೆಯಾಗಿ ಈ ಬೆಣ್ಣೆ ಹಣ್ಣು ಅಂತಾರೆ, ಬಟರ್ಫ್ರೂಟ್ ಮತ್ತು ಜಾಯಿಕಾಯಿನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಒಂದು ಸಾಮರ್ಥ್ಯ ಬಲವರೇ ಆಗಿದೆ, ಸಸಿಗಳು ಉತ್ತಮವಾದಂಥ ತಗೊಂಡು ಮುಂದಿನ ದಿನಗಳಲ್ಲಿ ಅದರಲ್ಲಿ ಅಂತರ್ ಬೆಳೆ ಮಾಡಿ ಉತ್ತಮವಾದ ಆದಾಯ ಗಳಿಸಲಿಕ್ಕೆ ಅವು ಸೂಕ್ತತೆಯನ್ನು ಕಂಡು ಬಂದಿದೆ. ಅದರ ನಿಮಿತ್ತ ಒಂದು ಕಾರ್ಯಾಗಾರನ ಮಾಡಿದ್ವು. ನಮ್ಮ ಚೆಟ್ಟಳ್ಳಿ ಸಂಶೋಧನಾ ಕೇಂದ್ರದಲ್ಲಿ ಡಾಕ್ಟರ್ ಶಿವಕುಮಾರ್ ಅನ್ನೋ ಒಬ್ಬರು ವಿಜ್ಞಾನಿನ ಕರೆಸಿ ಎಕ್ಸ್ಕ್ಲೂಸಿವ್ ಆಗಿ ಕಾರ್ಯಾಗಾರ ಕೊಡಿಸಿದ್ವಿ. ಕಳೆದ ವರ್ಷ ಆಗಸ್ಟ್ 15 ಸಸಿ ನೆಡುವ ಕಾರ್ಯಕ್ರಮಗಳಲ್ಲಿ ಇವನ್ನು ಕೂಡ ನೆರವೇರಿಸಿದ್ವಿ. ಮುಂದಿನ ದಿನಗಳಲ್ಲಿ ಇಂದು 3-4 ವರ್ಷಗಳ ನಂತರ ಇದರಿಂದ ಅವರಿಗೆ ಇಳುವರಿ ಬರ್ತಕ್ಕಂಥದ್ದು, ಆದಾಯ ಬರ್ತಕ್ಕಂಥ ಸನ್ನಿವೇಶ ಉಂಟಾಗುತ್ತೆ ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಈಗ ಅದೇ ಸಂಬಂಧಪಟ್ಟಂತೆ ಮುಂದುವರೆದು ನಾವು ಇದು ಅವೇ ಕಡೋ ಅದೇ ಸಸಿ ಇದೆಯಲ್ಲ ಸರ್, ಅದನ್ನು ಮಾಡಬೇಕು ಅಂತೇಳಿ ಪ್ಲಾನ್ ಇದೆ, ಅದು ಯೋಚನೆ ಇದೆ. ಮುಂದೆ ಅದನ್ನು ರೈತರ ಹತ್ರ ಕರೆಸಿ ನಾವು ಮಾತಾಡಿ ತರಬೇತಿ ಪಡೆದುಕೊಂಡು ಮುಂದಿನ ದಿನಗಳು ಅದು ಸ್ವಲ್ಪ ನಮಗೆ ಪ್ರತ್ಯಕ್ಷತೆ ಮುಖಾಂತರವಾಗಿ ಅದನ್ನು ಅನುಷ್ಠಾನ ಮಾಡೋಣ ಅಂತ ಯೋಚನೆ ಇದೆ ಸರ್. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನು ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಕಂಪನಿ ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ ರೈತ ಉತ್ಪಾದಕರ ಕಂಪನಿ. ಒಂಥರದಲ್ಲಿ ನಿಮಗೆ ಚಾಮರಾಜನಗರದಲ್ಲಿ ಹರದನಹಳ್ಳಿನಲ್ಲಿ ಇರೋ ಕೃಷಿ ವಿಜ್ಞಾನ ಕೇಂದ್ರ ಒಂಥರ ತಾಯಿ ಸಂಸ್ಥೆ ತರ ಆಗಿದೆ ಸರ್. ಸಾಕಷ್ಟು ಬೆನ್ನೆಲುಬು ಕೃಷಿಗೆ ಹೇಗೆ ಬೆನ್ನೆಲುಬೋ ಹಾಗೆ ನಮಗೆ ಎಪ್ಪಿಒಗೆ ಬೆನ್ನೆಲುಬು. ನಿಮ್ಮ ರೈತರಿಗೆ ತರಬೇತಿಗೆ ಬೇಕಾದ್ರೂ ಅಲ್ಲೇ ಹೋಗ್ತೀರಿ, ತಾಂತ್ರಿಕ ಮಾಹಿತಿ ಬೇಕಾದ್ರೂ ಅಲ್ಲೇ ಹೋಗ್ತೀರಿ, ಬೀಜ ಕಸಿ ಸಸಿ ಅಲ್ಲೇ ಹೋಗ್ತೀರಿ, ಅಲ್ಲೇ ಹೋಗ್ತೀವಿ ಎಲ್ಲದಕ್ಕೂ. ಅವ್ರ ಒಂದು ರೀತಿ ನಿಮಗೆ ರೆಡಿಮೇಡ್ ಆಗಿ ಮಾತೃಸಂಸ್ಥೆ ಅದೇ ಸಂಸ್ಥೆಯ ಉತ್ಪಾದಕರು, ಅದರಲ್ಲೂ ಅರಿಶಿನ ಉತ್ಪಾದಕರು. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಈ ಒಂದು ಪ್ರತಿಭಾ ತಳಿಯನ್ನು ಇರತಕ್ಕಂಥದ್ದು ಸುಧಾರಿತವಾದಂಥ ತಳಿ, ಏನು ಸಾಮಾನ್ಯ ತಳಿಗಿಂತ ಉತ್ತಮವಾದಂಥ ಬೆಳವಣಿಗೆ ಕೊಟ್ಟು ರೋಗ ಸಹಿಷ್ಣುತೆ ಕೊಟ್ಟು ಇಳುವರಿ ಅಧಿಕ ಇಳುವರಿ ಕೊಡ್ತಾ ಇದೆ. ಆ ಒಂದು ಅಂತರ ಏನಿತ್ತು ಸರ್ ಇಳುವರಿ ಅಂತರ 5-6 ವರ್ಷಗಳ ಅಂತರ, ಅದನ್ನು ತಗ್ಗಿಸ್ಲಿಕ್ಕೆ ಇವರ ಸಂಸ್ಥೆ ಬೀಜೋತ್ಪಾದನೆಗೆ ತುಂಬ ಸಹಕಾರ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ನೋಡಿ ಗುಂಡ್ಲುಪೇಟೆ ತಾಲೂಕಿನ ರೈತರ ಮೊದಲ ಅರಿಶಿನ ಬೀಜದ ಆಯ್ಕೆ ಪ್ರತಿಭಾ ಅನ್ನತಕ್ಕಂಥ ಒಂದು ಪೇಪರ್ ಅಂಕಣವನ್ನು ನೋಡಿದೆ. ಇದು ನಮಗೆ ಗೊತ್ತಿಲ್ಲದಂತೆ ಹರಡಿರ್ತಕ್ಕಂಥದ್ದು, ಇವರ ಸಂಸ್ಥೆ ಮುಖಾಂತರ ತಳಿ ಬೀಜ ಆಗಿರ್ತದೆ. ಈ ನಿಟ್ಟಿನಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಅಭಿನಂದನೆ. ನೋಡಿ ಯಾವುದೇ ಒಂದು ರೈತರ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಒಂದು ಸಂಸ್ಥೆ ಮತ್ತು ಒಂದು ಸರ್ಕಾರಿ ತರಬೇತಿ ಕೇಂದ್ರ ಸೇರಿದ್ರೆ ಏನು ಬದಲಾವಣೆಗಳನ್ನು ಮಾಡಬಹುದು ಅನ್ನೋದಕ್ಕೆ ನಿಮ್ಮ ಸಂಸ್ಥೆ ಸಾಕ್ಷಿ. ಮುಂದಿನ ಕನಸುಗಳು ಸರ್ ತಮ್ಮ ಮುಂದೆ ಇನ್ನೂ ಏನು ಮಾಡಬೇಕು ಅಂತೀರಿ ಹೇಳಿ ಸುರೇಶ್. ಮುಂದಿನ ದಿನಗಳಲ್ಲಿ ಸರ್ ಈಗ ಒಟ್ಟಾರೆ ನಮ್ಮ ರೈತರ ಹತ್ರ ಬೆಳೆದಂಥ ಎಲ್ಲ ಪದಾರ್ಥಗಳನ್ನು ನಮ್ಮ ಎಪಿಒ ಮುಖಾಂತರನೇ ಖರೀದಾರಕ್ಕೆ ಹೋಗಬೇಕು, ಅದು ಒಂದು ಯೋಚನೆ. ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿ. ಅದಕ್ಕೆ ಸ್ಪೈಸಸ್ ಬೋರ್ಡ್ ಸಾಂಬಾರ ಮಂಡಳಿ ಅವರ ಸಹಕಾರದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಆಗಿದೆ. ಅವರು ಕೂಡ ಇವರಿಗೆ ಒಂದು ನಿಧಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಮಾರುಕಟ್ಟೆಗೋಸ್ಕರನೇ. ಅದಲ್ಲದೆ ನಬಾರ್ಡ್ ಸಂಸ್ಥೆ ಮತ್ತು ತೋಟಗಾರಿಕಾ ಇಲಾಖೆ ಮುಖಾಂತರ ಹಲವಾರು ಸಂಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಒಂದು ಕಡೆ ನೆಟ್ವರ್ಕಿಂಗ್ ಬೇಕಾಗುತ್ತೆ, ಎಲ್ಲ ಸಂಸ್ಥೆಗಳ ಒಂದು ನೆಟ್ವರ್ಕಿಂಗ್ಗೆ ಸಂಬಂಧ ಬೇಕು. ಕೆವಿಕೆ ನೆರವಾಗ್ತಾ ಇದೆ ಮತ್ತು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಾ ನೀವು ಅನ್ಸುತ್ತೆ ಅಲ್ವಾ? ನಿಮ್ಮ ಆಡಳಿತ ಮಂಡಳಿ ಸದಸ್ಯರು ಪಾರದರ್ಶಕತೆ, ಆಡಳಿತ ಮಂಡಳಿ ಹೇಗೆ ಕೆಲಸ ಮಾಡ್ತೀವಿ? ಆಡಳಿತ ಮಂಡಳಿ ನಾವು ಸದ್ಯಕ್ಕೆ ನಮ್ಮಲ್ಲಿ ನಾನು ಸಿಒ ಕೆಲಸ ಮಾಡ್ತಿದ್ದೇನೆ ಸರ್. ನಮ್ಮ ಜೊತೆಯಲ್ಲಿ ಒಂದಿಬ್ಬರು ಸ್ಟಾಫ್ ಇದ್ದಾರೆ, ಅಕೌಂಟೆಂಟು ಮತ್ತೆ ಸಹಾಯಕರು ಒಬ್ಬರು ಇದ್ದಾರೆ ಅಸಿಸ್ಟೆಂಟ್ ಆಗಿ. ಆಡಳಿತ ಮಂಡಳಿಯಲ್ಲಿ ಎಷ್ಟು ಜನ ಇದ್ದಾರೆ? ಆಡಳಿತ ಮಂಡಳಿ 8 ಜನ ಇದ್ದೀವಿ ಸರ್. 8 ಜನ ಇದ್ದೀವಿ. ಡೈರೆಕ್ಟರ್ಸ್ ಇದ್ದಾರೆ. ಓಕೆ. ಅಧ್ಯಕ್ಷರು ಯಾವೂರ್ನವರು? ಅಧ್ಯಕ್ಷರು ವಿಸಿ ವಸೂರು ಇದ್ದಾರೆ ಸರ್, ವೆಂಕಟೇಶ್ ವಸೂರು ಉಮೇಶ್ ಅಂತೇಳಿ ಅವರು ಅಧ್ಯಕ್ಷರವರು. ಒಟ್ಟಿನಲ್ಲಿ ಒಳ್ಳೆ ಕನಸನ್ನ ಇಟ್ಟು ಮುಂದುವರಿತಾ ಇದ್ದೀರಿ. ಮಾಡ್ತಾ ಇದ್ದೀವಿ ಸರ್. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಯೋಗೇಶ್ ಅವರೇ ತಮ್ಮ ಸಂಪರ್ಕ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಸಂಖ್ಯೆ 7-7-6-0-8-4-6-6-7-8. ಇನ್ನೊಮ್ಮೆ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ, 7-7-6-0-8-4-6-6-7-8. ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 7-7-6-0-8-4-6-6-7-8. ತಮ್ಮದು ಸುರೇಶ್ ಅವರೇ ಸರ್. 9-4-8-0-3-7-9-6-2-6. ಇನ್ನೊಮ್ಮೆ ಹೇಳ್ತೀರಾ? 9-4-8-0-3-7-9-6-2-6. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9-4-8-0-3-7-9-6-2-6. ಒಳ್ಳೆಯದು ಯೋಗೇಶ್ ಅವರೇ. ಇದುವರೆಗೂ ಕೃಷಿ ವಿಜ್ಞಾನ ಕೇಂದ್ರದ ವಿಸ್ತರಣಾ ಚಟುವಟಿಕೆಗಳು, ಅದರ ಲಾಭವನ್ನು ಪಡ್ಕೊಂಡಿರುವಂತಹ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು ಯೋಗೇಶ್ ಅವರೇ. ಧನ್ಯವಾದ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ.